1,00,000 ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಅನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ ನಮಸ್ಕಾರ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಒಂದು ಕಾಮಧೇನು ಇರಬೇಕು, ಹಾಗೆ ನಮ್ಮ ಜಮೀನಿನಲ್ಲಿ ಕಲ್ಪವೃಕ್ಷ ಇರಬೇಕು. ಮನೆಗಳಲ್ಲಿ ನಾವು ಸಾಕುವ ಜಾನುವಾರುಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ, ನಮ್ಮ ಜಮೀನುಗಳಲ್ಲೂ ಕೂಡ ಒಂದಲ್ಲ ಒಂದು ತೆಂಗಿನ ಮರವನ್ನು ನೆಟ್ಟು ಬೆಳೆಸಬೇಕು ಅಂತಕ್ಕಂತಹದ್ದು ಮಹದಾಸೆ ಪ್ರತಿಯೊಬ್ಬ ರೈತರಲ್ಲಿಯೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಾವಿವತ್ತು ಈ ತೆಂಗಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇದಕ್ಕೋಸ್ಕರ ನಮ್ಮ ಜೊತೆಗೆ ಇದ್ದಾರೆ ಸುತ್ತೂರಿನಲ್ಲಿರುವ ICARJSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ GM ವಿನಯ್ ಅವರು. ಡಾಕ್ಟರ್ GM ವಿನಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಡಾಕ್ಟರ್ ವಿನಯ್ ಅವರೇ, ಪ್ರಪ್ರಥಮವಾಗಿ ಬರುವ ಪ್ರಶ್ನೆ ಏನಪ್ಪ ಅಂದರೆ, ಈ ತೆಂಗು ತೆಂಗಿನ ಕೃಷಿ ಅಂದಾಗ ಇಂಗು ತೆಂಗಿದ್ರೆ ಮಂಗನ ಅಡುಗೆ ಮಾಡುತ್ತೆ ಅಂತಕ್ಕಂಥ ಒಂದು ನಾಣ್ಣುಡಿ ನಮ್ಮಲ್ಲಿ ಪ್ರಚಲಿತದಲ್ಲಿದೆ. ಹೌದು. ಹಿಂಗಿಲ್ಲದೆ ಇರೋ ಪರವಾಗಿಲ್ಲ, ತೆಂಗು ಹಾಕದೆ ಯಾವುದೇ ಅಡುಗೆಗಳು ನಮ್ಮಲ್ಲಿ ಪರಿಪೂರ್ಣ ಆಗೋಲ್ಲ. ಹಾಗಾದರೆ ಈ ತೆಂಗು ಒಂದು ವಾಣಿಜ್ಯ ಬೆಳೆನಾ, ಆಹಾರ ಬೆಳೆನಾ? ಸರ್, ನಾವು ವೈಜ್ಞಾನಿಕವಾಗಿ ನೋಡಿದಾಗ ತೆಂಗು ಒಂದು ವಾಣಿಜ್ಯ ಬೆಳೆಯಾಗಿ, ವಾಣಿಜ್ಯ ಬೆಳೆಯಿಂದ ಆಹಾರ ಬೆಳೆಯಾಗಿ ಪ್ರತಿಯೊಂದು ಅದರದ್ದು ಪಾರ್ಟ್ಸ್ ಕೂಡ ಯೂಸ್ ಆಗುತ್ತೆ. ಅದರಿಂದ ಅದನ್ನು ನಾವು ಕಲ್ಪವೃಕ್ಷ ಅಂತ ಕರಿತೇವೆ. ಅಂದರೆ ಇದು ವಾಣಿಜ್ಯ ಬೆಳೆ ಯಾಕಪ್ಪ ಹೇಳ್ತೀವಿ ಅಂತೇಳಿದ್ರೆ, ನೀವು ಯಾವುದೇ ರೈತರು ಈ ತೆಂಗು ಹಾಕಿ ನಾನು ಲಾಸ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತೆಂಗಿನಲ್ಲಿ ಅದನ್ನು ಬೆಳೆ ಬೆಳೆದು ಅದರಿಂದ ಲಾಭ ತಗೊಂಡವರೇ ಜಾಸ್ತಿ ಜನ ಇದ್ದಾರೆ. ಹಂಗಾಗಿ ಇದೊಂದು ಪ್ರಮುಖ ತೋಟಗಾರಿಕಾ ವಾಣಿಜ್ಯ ಬೆಳೆಯಾಗಿ ತೆಂಗು ಇದೆ. ಆಹಾರ ಬೆಳೆ ಯಾಕಪ್ಪ ಅಂತೀವಿ, ನೀವು ಹೇಳಿದಾಗೆ ತೆಂಗಿದ್ರೆ ಏನಾದರೂ ಅಡುಗೆ ಮಾಡ್ಬೋದು, ಯಾರಾದರೂ ಅಡುಗೆ ಮಾಡ್ಬೋದು ಅಂತ. ಅದರಿಂದ ಇದನ್ನು ಆಹಾರದಲ್ಲಿ ನಾವು ಪ್ರತಿನಿತ್ಯವಾಗಿ ಇದನ್ನು ಉಪಯೋಗಿಸ್ತಾ ಬಂದಿದ್ದೀವಿ, ಮತ್ತು ಅದರದ್ದು ಉಪಯೋಗವೂ ಕೂಡ ಅಂದರೆ ಆರೋಗ್ಯಕರವಾಗಿ ಉಪಯೋಗ ಕೂಡ ತುಂಬ ಇದೆ. ಹಾಗಾಗಿ ಇದನ್ನು ಆಹಾರ ಬೆಳೆಯಾಗೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು, ಉಪಾಹಾರವಾಗಿ ನಾವು ಇದನ್ನು ತೆಗೆದುಕೊಳ್ಬೋದು. ಹೌದು. ಒಬ್ಬ ರೈತನಿಗೆ ಅವನ ಜಮೀನು ಎಷ್ಟೇ ಇರಲಿ, ತೆಂಗಿನ ಬೆಳೆ ತುಂಬ ಪ್ರಾಮುಖ್ಯತೆ ಅಂತ ಅನ್ಸ್ಕೊಳ್ಳುತ್ತೆ. ಕೊನೆಯ ಪಕ್ಷ ಬೇಸಿಗೆನಲ್ಲಿ ತೆಂಗಿನ ಮರ ಇದ್ರೆ ಒಂದು ಎಳ್ಳೀರ್ನಾರು ಕುಡಿಬೋದಾಗಿತ್ತು ಅಂತಕ್ಕಂಥದ್ದು ಒಂದು ಮನ್ಸು ಕನಸುತ್ತೆ. ಹೌದು. ಇಲ್ದಲ್ದೇ ಬೇರೆ ರೀತಿಯಾದ ಆದಾಯಕ್ಕೂ ಕೂಡ ಅವನಿಗೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೇಳಿ, ಇದರ ಪ್ರಾಮುಖ್ಯತೆ ಒಬ್ಬ ರೈತರಿಗೆ ಎಷ್ಟಿದೆ? ಅವರು ಸಣ್ಣ ಹಿಡುವಳಿದಾರರಾಗಿರಲಿ ಅಥವಾ ದೊಡ್ಡ ಭೂ ಒಡೆತನ ಹೊಂದಿರಲಿ, ತೆಂಗಿನ ಪ್ರಾಮುಖ್ಯತೆ ಇವತ್ತು ನಮ್ಮ ರಾಷ್ಟ್ರದಲ್ಲಾಗ್ಬೋದು, ನಮ್ಮ ರಾಜ್ಯದಲ್ಲಾಗ್ಬೋದು. ಸರ್, ತೆಂಗು ಏನಪ್ಪ ಅಂದರೆ, ನೀವು ಪ್ರತಿ ರಾಜ್ಯದಲ್ಲೂ ಕೂಡ ಅಂದರೆ ಈ ಟೆಂಪರೇಟ್ ರೀಜನ್ ಅಂತ ಏನು ಹೇಳ್ತೀವಿ ಅದಿಷ್ಟು ಬಿಟ್ಬಿಟ್ಟು ಇನ್ನು ಉಳಿದ ರಾಜ್ಯಗಳಲ್ಲಿ ಮತ್ತು ಸಮುದ್ರ ತೀರಗಳಲ್ಲಿ ಎಲ್ಲ ಕಡೆ ನಮಗೆ ತೆಂಗು ನೋಡಲಿಕ್ಕೆ ಸಿಗುತ್ತೆ. ಅಂದರೆ ತೆಂಗು ಇದೇ ಟೆಂಪರೇಚರಲ್ಲಿ ಬೆಳಿಬೇಕು, ಇಷ್ಟೇ ಇದರಲ್ಲಿ ಬೆಳಿಬೇಕು ಅಂತೇನಿಲ್ಲ. ಅದಿದ್ದರೂ ಕೂಡ ಬೇರೆ ವಾತಾವರಣದ ಕೂಡ ಅಡಾಪ್ಟ್ ಆಗುತ್ತೆ, ಮತ್ತು ಪ್ರತಿಯೊಬ್ಬ ರೈತರೂ ಇದನ್ನು ಬೆಳಿಲಿಕ್ಕೆ ಇಚ್ಛೆ ಪಡ್ತಾನೆ. ನೀವು ಹೇಳಿದಾಗೆ ಅಂದರೆ ಇದನ್ನು ನಾವು ಒಂದು ಎಕರಲ್ಲಿ ಸುಮಾರು ಒಂದು 40-50 ಗಿಡ ಹಾಕಿದಾಗ ಪ್ರತಿಯೊಬ್ಬ ರೈತರಿಗೂ ಇದರಲ್ಲಿ ಸುಮಾರು ನಾವು ನಾಟಿ ಮಾಡಿ ಒಂದು 4-5 ವರ್ಷ ಆದಮೇಲೆ ಆದಾಯ ಗಳಿಸೋದಂತೂ ಗ್ಯಾರಂಟಿ. ಯಾಕಂದರೆ ಇದು ಕಲ್ಪವೃಕ್ಷ ಆಗಿರೋದ್ರಿಂದ ನೀವು ಪ್ರತಿಯೊಂದು ಅದರದ್ದು ಕಾಯಿ ಆಗಿರ್ಬೋದು, ಕಾಯಿನ ಎಳ್ನೀರಾಗಿ ಅಥವಾ ಕೊಬ್ಬರಿಯಾಗಿ ಅಥವಾ ಕೊಬ್ಬರಿಯಿಂದ ಬೇರೆ ಬೇರೆ ಸಹ ಉತ್ಪನ್ನಗಳನ್ನು ಮಾಡಿಕೊಂಡು ಮಾರುಕಟ್ಟೆ ಮಾಡಿದರೆ ಆರ್ಥಿಕವಾಗಿ ಕೂಡ ರೈತರು ಸಬಲರಾಗ್ತಾರೆ. ಈ ಬೆಳೆಯಿಂದ ಅಥವಾ ಈ ತೆಂಗಿನಿಂದ ಯಾರೂ ಕೂಡ ನನಗೆ ಲಾಸ್ ಆಯಿತು ಅನ್ನೋ ಹೇಳೋ ರೀತಿ ರೈತರು ಸಿಗಲ್ಲ. ಒಂದು 4-5 ವರ್ಷ ಕಾಲ ಇದಕ್ಕೆ ಟೈಮ್ ತಗೊಳ್ಳುತ್ತೆ. ಕೆಲವರು ರೈತರು ಹೇಳ್ತಾ ಇರ್ತಾರೆ, ನಮಗೊಂದು ಸ್ಟಾರ್ಟಿಂಗ್ ಹಾಕಿದ್ರೆ ಒಂದು 5 ವರ್ಷ ತನಕ ಏನೂ ಸಿಗಲ್ಲ ಸರ್, ನಾವೇನು ಮಾಡಬೇಕು, ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅಂತ. ಅಂಥ ರೈತರು ಕೂಡ ಇದರಲ್ಲಿ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಏನಾದ್ರು ಬೆಳ್ಕೊಂಡ್ರೆ ಅವರು ಖಂಡಿತವಾಗಿಯೂ ಆರ್ಥಿಕವಾಗಿ ಇನ್ನೂ ಜಾಸ್ತಿ ಸಬಲರಾಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಇದು 5 ವರ್ಷ ಟೈಮ್ ತಗೊಳ್ಳುತ್ತೆ, ಆದರೆ ದೀರ್ಘಕಾಲೀನ ಫಲವನ್ನು ಕೊಡುತ್ತೆ. ಹೌದು. ದೀರ್ಘಕಾಲ ನಿಮಗೆ ನಾವು ಚೆನ್ನಾಗಿ ನಾವು ಮಣ್ಣನ್ನು ಉಳಿಸ್ಕೊಂತ ಬಂದರೆ, ತೆಂಗಿನ ತೋಟದಲ್ಲಿ ಮಣ್ಣನ್ನು ನಾವು ಸತ್ವವನ್ನು ಚೆನ್ನಾಗಿ ಉಳಿಸ್ಕೊಂತ ಬಂದರೆ ನಿಮಗೆ ಸುಮಾರು 100-120 ವರ್ಷ ತನಕ ನಿಮಗೆ ಒಳ್ಳೆಯ ಇಳುವರಿ ಕೊಡೋ ಶಕ್ತಿ ಈ ತೆಂಗಿನ ಮರದಲ್ಲಿ ಇರುತ್ತೆ. ಏನಾಗಿದೆ ಅಂದರೆ ನಾವು ಒಂದು 50-60 ವರ್ಷ ತನಕ ಉತ್ತಮ ಇಳುವರಿ ಕೊಡುತ್ತೆ, ಸುಮಾರು ನಿಮಗೆ 100-120 ವರ್ಷ ತನಕ ಮರ ಖಂಡಿತವಾಗಿಯೂ ಇರುತ್ತೆ. ಆದ್ದರಿಂದ ಈ ತೆಂಗು ಬೆಳೆಯೋದ್ರಿಂದ ನಮಗೆ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ. ಒಂದು ರೀತಿ ನಾವು ಇದನ್ನ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಾಗ ಅದರಲ್ಲಿ ನಿರಂತರವಾಗಿ ಬಡ್ಡಿಯನ್ನು ಉಪಯೋಗಿಸ್ತಾ ಇದೆ. ಹೌದು. ಇದು ತೆಂಗು ಏನಪ್ಪ ಅಂದರೆ ನಮಗೆ ಒಂದು ವರ್ಷಕ್ಕೆ ಒಂದು ಕೊಯ್ಲಲ್ಲ, ಇದು ವರ್ಷಕ್ಕೆ ಸುಮಾರು 3 ಕೊಯ್ಲು ಅಥವಾ 4 ಕೊಯ್ಲು ಸಿಗುತ್ತೆ. 3 ತಿಂಗಳಿಗೊಂದ್ಸರಿ ರೆಗ್ಯುಲರಾಗಿ ಆದಾಯ ನಮಗೆ ಸಿಗ್ತಾ ಇರುತ್ತೆ. ರೈತರಿಗೊಂಥರ 3 ತಿಂಗಳಿಗೊಂದ್ಸರಿ ಸ್ಯಾಲ್ರಿ ಬಂದಂಗೆ ಆ ಥರ ಆಗುತ್ತೆ. ಈಗ ಆಸಕ್ತಿ ಇರುತ್ತೆ ಒಬ್ಬ ರೈತನಿಗೆ, ಜಮೀನಿನಲ್ಲಿ ನಾನು ತೆಂಗು ನೆಟ್ಟು ಅದನ್ನು ಬೆಳೆಸ್ಕೋಬೇಕು ಅಂತ. ಆದರೆ ಆತನಿಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು, ಮಣ್ಣಿನ ಸಮಸ್ಯೆ ಇರಬಹುದು ಅಥವಾ ನೀರಿನ ಸಮಸ್ಯೆ ಇರಬಹುದು, ಕನಿಷ್ಠ ಪಕ್ಷ 4-5 ವರ್ಷ ಅದನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಬೇರುಗಳು ಬಲ ಆಗೋ ತನಕ ಒಂದಷ್ಟು ನೀರನ್ನ ಸಮರ್ಪಕವಾಗಿ ಒದಗಿಸ್ಬೇಕಾಗುತ್ತೆ. ನೀರಿನ ಸಮಸ್ಯೆಯೂ ಕೂಡ ಕೆಲವೊಂದು ಕಡೆ ಇರುತ್ತೆ. ಆ ಥರದ ಪ್ರದೇಶಗಳಲ್ಲಿ ಒಬ್ಬ ರೈತ ತೆಂಗನ್ನು ಬೆಳಿಬೇಕು, ತೆಂಗಿನ ತೋಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ? ಸರ್, ತೆಂಗಿಗೆ ಅದು ಎಷ್ಟು ಸೂರ್ಯನ ಬೆಳಕನ್ನು ಇಷ್ಟಪಡುತ್ತೋ ಅಷ್ಟೇ ನೀರನ್ನು ಕೂಡ ಇಷ್ಟಪಡುತ್ತೆ. ರೈತರು ಏನು ಮಾಡ್ತಾರಪ್ಪ ಅಂದರೆ ತೆಂಗಿಗೆ ನೀರು ಹಾಕೋದು ಬೇಡ ಅಂತ ಒಂದು ಮನೋಭಾವನೆ ಇದೆ. ತೆಂಗಿಗೆ ನೀರು ಹಾಕ್ತಾ ಇದ್ರು ಕೂಡ ಅದು ನಮಗೆ ಇಳುವರಿ ಕೊಡುತ್ತೆ ಅಂತ. ಆದರೆ ಏನು ಮಾಡಬೇಕು, ನಾವು ಸ್ಟಾರ್ಟಿಂಗ್ ಅದು ನಾಟಿ ಮಾಡಿದಾಗಿಂದ ಹಿಡಿದು ಅದು ಫಲ ಚೆನ್ನಾಗಿ ಕೊಡುವ ಅಂದರೆ ಒಂದು 10-15 ವರ್ಷದ ತನಕ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಂದರೆ ಗೊಬ್ಬರ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಅಥವಾ ಅದರ ಸುತ್ತಲಿನ ಮಣ್ಣಾಗಿರ್ಬೋದು, ಇದನ್ನು ನಾವು ಕ್ಲೀನಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಒಳ್ಳೆ ಇಳುವರಿ ಕೊಡುತ್ತೆ. ಅಂದರೆ ನಮಗೆ ನೀರಿಲ್ಲ, ಕಡಿಮೆ ಪ್ರಮಾಣದ ನೀರಿದೆ ಅಂದು ಕೂಡ ಇದನ್ನು ಬೆಳಿಬೋದು. ಏನಪ್ಪ ಅಂದರೆ ರೆಗ್ಯುಲರಾಗಿ ಪ್ರತಿದಿನ ಇದಕ್ಕೆ ಸುಮಾರು ಚಿಕ್ಕ ಗಿಡ ಇದ್ದಾಗ 4-5 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಅದೇ ಬೆಳೀತಾ ಬೆಳೀತಾ ಹೋದಂಗೆ 2-3 ಲೀಟ್ರ್ ನೀರು ಜಾಸ್ತಿ ಕೊಡಬೇಕಾಗುತ್ತೆ. ಪ್ರತಿನಿತ್ಯ ನೀರು ಕೊಡ್ತಾ ಬಂದರೆ ಅದರ ಬೇರೆ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಒಂದು 15 ವರ್ಷದ ತನಕ ಈ ಥರ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಒಂದು ತಿಂಗಳಿಗೊಂದ್ಸರಿ ಅಥವಾ 1.5 ತಿಂಗಳಿಗೊಂದ್ಸರಿ ನೀರು ಕೊಟ್ಟರು ಕೂಡ ಇದು ಒಳ್ಳೆ ಇಳುವರಿ ಕೊಡೋ ಸಾಧ್ಯತೆ ಇದೆ. ನೀವು ರೈತರು ಈಗೊಂದು 2 ವರ್ಷದಿಂದ ಈ ಕಡೆ ಅರಸೀಕೆರೆ ಸೈಡು ಅಥವಾ ಆ ಸೈಡೆಲ್ಲ ಬರ ಬಂದಮೇಲೆ ನೀವು ಈಗ ನೋಡ್ತಿರ್ಬೋದು ಅಲ್ಲಿ ತುಂಬ ಮರಗಳು ಸತ್ತೋದ್ವು. ಅದು ಒಂದೇ ರೀಸನ್ ಅಲ್ಲ, ಬೇರೆ ಬೇರೆ ಕೀಟ ಅಥವಾ ರೋಗಗಳು ಬಂತು. ಅದ್ರ ಮೇನ್ ರೀಸನ್ನು ಅದು ನೀರಿಂದನೇ. ಆ ರೀತಿ ಆಗೋದು ಬೇಡ. ನೀರು ಕಡಿಮೆ ಆದಷ್ಟು ಇಳುವರಿ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಕಾಯಿ ಒಂದು ಕಾಯಿ ಬಿಡಬೇಕು ಅಂದರೆ ಇಷ್ಟೇ ಪ್ರಮಾಣದ ನೀರು ಇರಬೇಕು ಅಂತ ಇದೆ. ಯಾಕಂದರೆ ಅದು ನಮ್ಮಲ್ಲಿ ಕಾಯಿ ಡೆವಲಪ್ ಆಗೋದು ಒಳಗಡೆ ನೀರಿರುತ್ತೆ. ಅದಷ್ಟು ನೀರು ಒಳಗಡೆ ಇರಬೇಕು ಅಂದರೆ ನಾವು ಅದು ಅಷ್ಟೇ ಮರ ಕೂಡ ಭೂಮಿಯಿಂದ ನೀರನ್ನು ತಗೋಶಕ್ ಇರಬೇಕಾಗುತ್ತೆ. ಹಾಗಾಗಿ ನಾವು ನೀರು ಹೊರಗಡೆಯಿಂದ ಕೊಟ್ಟಷ್ಟು ಇಳುವರಿ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಮರನೂ ಕೂಡ ತುಂಬ ವರ್ಷ ಇರುತ್ತೆ. ಅಂದರೆ ನೀರನ್ನು ಹೆಚ್ಚಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಕಾಯಿ ತುಂಬ ಪೀಚ್ ಬರುತ್ತಾ, ಸಣ್ಣಕ್ಕಾಗುತ್ತಾ? ಹೌದು, ಕಡಿಮೆ ಆಗುತ್ತೆ. ಮತ್ತೆ ನಿಮಗೆ ಅವರೇಜ್ ಆಗಿ ಒಂದು ಮರ 1 ವರ್ಷಕ್ಕೆ 80-120 ಕಾಯಿ ಬಿಡಬೇಕು ಅಂತ ಇರ್ತೀವಿ. ಅದು ಕ್ರಮೇಣವಾಗಿ ಕಮ್ಮಿ ಆಗಿ ಆಗುತ್ತೆ, 50-60 ಬಂದು ನಿಲ್ಲುತ್ತೆ. ಅವಾಗ ಇಳುವರಿ ಕೂಡ ಕಮ್ಮಿ ಆಗುತ್ತೆ. ಒಂದು ವೇಳೆ ತನ್ನ ಭೂಮಿಯಲ್ಲಿ ಸರಿಯಾದ ಸಮರ್ಪಕವಾಗಿ ಮರಕ್ಕೆ ಒದಗಿಸ್ತಕ್ಕಂಥ ನೀರು ಇಲ್ಲ ಅಂತ ಅಂದಾಗ ರೈತರು ಏನು ಮಾಡಬೇಕಾಗುತ್ತೆ? ನೀರಿಲ್ಲ ಅಂದರೆ ಸರ್, ನಾವು ಬೇಸಿಗೆ ಮುಗಿದು ಮಳೆಗಾಲಕ್ಕೆ ಎಂಟ್ರಿ ಆಗ್ತಿದ್ದಂಗೆ 1-2 ಮಳೆ ಆಗುತ್ತೆ. ಆ ಮಳೆ ಟೈಮಲ್ಲಿ ಏನು ಮಾಡಬೇಕು, ನಾವು ಮಣ್ಣನ್ನು ಮುಚ್ಚಿಗೆ ಮಾಡ್ಕೋಬೇಕು. 1 ಮಳೆ ಅಥವಾ 2 ಮಳೆ ಆದ ತಕ್ಷಣವೇ ನಾವು ಹಸಿರೆಲೆ ಗೊಬ್ಬರಗಳು ಅಂತ ಹೇಳ್ತೇವೆ, ಹಸಿರೆಲೆ ಗೊಬ್ಬರಗಳು ಹಾಕ್ಬೋದು. ಹಸಿರೆ ಗೊಬ್ಬರ ಹಾಕಿ ನಾವು ಮಣ್ಣನ್ನು ಮುಚ್ಚಿದ್ರೆ ಮಣ್ಣಲ್ಲಿರ್ತಕ್ಕಂಥ ನೀರಿನ ಆವಿ ಆಗೋದು ಕಡಿಮೆ ಆಗುತ್ತೆ. ಅದೊಂದು ಪಾಯಿಂಟಿಂದ ನಾವು ಆವಿ ಕಮ್ಮಿ ಮಾಡೋದ್ರಿಂದ ಆ ನೀರು ಮರಕ್ಕೆ ಸಿಗುತ್ತೆ, ಮರ ಅದನ್ನು ಎಳ್ಕೊಳ್ಳುತ್ತೆ. ಇನ್ನೊಂದು ಏನಪ್ಪ ಅಂದರೆ ಮರದಿಂದ ಬಿತ್ತಕ್ಕಂಥ ವೇಸ್ಟು, ಅಂದರೆ ಗರಿಗಳಾಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಅವೆಲ್ಲ ವೇಸ್ಟ್ ಸಿಗುತ್ತೆ. ಅದನ್ನು ನಾವು ಕ್ಲೀನಾಗಿ ಕೊಚ್ಚಿಬಿಟ್ಟು ಮರದ ಸುತ್ತ ಅದು ಬೇರೆಯಲ್ಲಿ ಸುಮಾರು 1-1.5 ಮೀಟರ್ ದೂರದಲ್ಲಿ ಬೇರುಗಳು ಇರ್ತದೆ, ಮರದಿಂದ 1-1.5 ಮೀಟರ್ ದೂರದಲ್ಲಿ ಕ್ಲೀನಾಗಿ ಮುಚ್ಚಿಗೆ ಮಾಡಿದ್ರೆ ನಮಗೆ ಅದನ್ನು ನೀರನ್ನು ತಡೆಯೋ ಶಕ್ತಿ ಮತ್ತು ಭೂಮಿಯಿಂದ ಆವಿಯಾಗೋ ನೀರನ್ನು ತಡೆಯುತ್ತೆ. ಆಟೋಮೆಟಿಕ್ಕಾಗಿ ಅವು ಸ್ವಲ್ಪ ಕಡಿಮೆ ನೀರಲ್ಲೂ ಮರಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಅಂತರ ಬೆಳೆಗಳು ಬೆಳೆಕೊಳ್ಳೋದು. ಅಂತರ ಬೆಳೆಗಳಂದರೆ ನಾವು ನೀರಿಲ್ದಂಗೆ ಅಂತರ ಬೆಳೆಗಳಂದರೆ ಈ ರಾಗಿ ಆಗಿರ್ಬೋದು ಅಥವಾ ಇನ್ನಿತರ ಕೃಷಿ ಬೆಳೆಗಳಾಗಿರ್ಬೋದು. ಅವನ್ನು ಬೆಳೆಯೋದ್ರಿಂದ ಭೂಮಿಲಿರ್ತಕ್ಕಂಥ ನೀರನ್ನು ಆವಿ ಆಗೋದ ರೀತಿ ನಾವು ತಡಿಬೋದು. ಸ್ವಲ್ಪ ಮಳೆ ಇದ್ದರೂ ಕೂಡ ಅವಾಗ ನೀವು ತೆಂಗನ್ನು ಉಳಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ತೆಂಗಿನ ಮರ ಎತ್ತರಕ್ಕೆ ಬೆಳೆದ ನಂತರ ನಾವು ಮಿಶ್ರ ಬೆಳೆಯನ್ನು ಕೂಡ ಮಾಡ್ಬೋದು. ಹೌದೌದು, ಅಂದರೆ ಎಲ್ಲ ಬೆಳೆಗಳು ಕೂಡ ಮಾಡಲಿಕ್ಕಾಗಲ್ಲ. ಕೆಲವೊಂದು ಬೆಳೆಗಳಿದೆ, ಅಂದರೆ ನೆರಳಲ್ಲಿ ಬರ್ತಕ್ಕಂಥ ಬೆಳೆಗಳು ಕೆಲವೊಂದಿದೆ, ಅಥವಾ ಚಿಕ್ಕ ಗಿಡ ಇದ್ದಾಗ ನಾವು ಬಾಳೆ, ಪಪ್ಪಾಯ, ನುಗ್ಗೆ ಈ ರೀತಿ ಹಾಕೋಬೋದು. ಒಂದು 3-4 ವರ್ಷ ತನಕ, ಒಂದು 5-15 ವರ್ಷ ತನಕ ಒಂದು ತೆಂಗಿನ ಏಜಲ್ಲಿ ಇನ್ನೊಂದು ಥರ ಬೆಳೆಗಳು ಬರ್ತವೆ, ಅವನ್ನ ಹಾಕೋಬೋದು. 15-25 ವರ್ಷ ಆದಮೇಲೆ ಮತ್ತೆ ಸೂರ್ಯನ ಕಿರಣಗಳು ಜಾಸ್ತಿ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭೂಮಿ ಮೇಲೆ, ಅವಾಗ ಬೇರೆ ಥರ ಬೆಳೆಗಳು ಹಾಕೋಬೋದು. ಈ ರೀತಿ ಬೇರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಗಳಾಗಿ ಮಾಡ್ಕೋಬೋದು. ಮತ್ತು ತೆಂಗಿನ ಮರಕ್ಕೆ ಈ ಪೆಪ್ಪರ್ ಅಂತ ಹೇಳ್ತೀವಿ, ಕರಿಮೆಣಸು, ಅದನ್ನು ಹಪ್ಸೋವಂಥದ್ದು, ವೆನಿಲಾ ಹಪ್ಸೋವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋದಲ್ಲಿ ಮಿಶ್ರ ಬೆಳೆಗಳು ಜಾಸ್ತಿ ಮಾಡ್ತಾ ಹೋದಲ್ಲಿ ನಾವು ನೀರಿನ ಪ್ರಮಾಣ ಕೂಡ ಕಡಿಮೆ ಮಾಡ್ಬೋದು. ವಾತಾವರಣ ಅಂದರೆ ಅಲ್ಲಿ ಮಿನಿ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ, ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ನೀರಿನ ಆವಿಯಾಗುವಿಕೆ ಕಮ್ಮಿ ಆಗುತ್ತೆ. ಆಮೇಲೆ ತೆಂಗಿಗೆ ಬೆಳೆಯುವಂಥ ಒಂದು ಕ್ಲೈಮೇಟ್ ಅಲ್ಲಿ ಕ್ರಿಯೇಟ್ ಆಗೋದ್ರಿಂದ ನೀವು ಕಡಿಮೆ ಮ್ಯಾನೇಜ್ಮೆಂಟಲ್ಲೇ ಜಾಸ್ತಿ ಇಳುವರಿ ಪಡಿಬೋದು ಅಂತ ಹೇಳ್ತೀನಿ. ಮತ್ತು ಹನಿ ನೀರಾವರಿ ಏನಾದ್ರು ಅಳವಡಿಸ್ಕೋಬೋದಾ? ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಕಡಿಮೆ ನೀರಲ್ಲೂ ಕೂಡ ನಾವು ಅವ ಬೆಳಿಬೋದು. ಅದೇ ನಾನು ಆಗಲೇ ಹೇಳ್ದಂಗೆ ಒಂದು ಮರಕ್ಕೆ 4-5 ಲೀಟ್ರ್ ಚಿಕ್ಕ ಗಿಡಕ್ಕೆ 1 ಗಂಟೆ 4-5 ಲೀಟ್ರು ಡ್ರಿಪ್ಪರ್ ಒಂದು ಹಾಕಿದ್ರೆ ಹನಿ ನೀರಾವರಿಯಿಂದ ನಾವು ಒಳ್ಳೆ ಬೆಳೆ ಬೆಳಿಬೋದು. ಅದೇ ರೀತಿ ನಾವು ಇತ್ತೀಚಿನ ದಿನಗಳಲ್ಲಿ ಫರ್ಟಿಗೇಷನ್ ಅಂತಂದರೆ ರಸಾವರಿ ಅಂತ ಬರ್ತಿದೆ, ಆ ರಸಾವರಿ ಉಪಯೋಗಿಸ್ಕೊಂಡು ಕೂಡ ನಾವು ತೆಂಗಿನ ಬೆಳೆಯನ್ನು ಬೆಳಿಬೋದಾಗಿದೆ. ನೀರಿನಲ್ಲಿ ಕರಗುವಂಥ ಗೊಬ್ಬರಗಳನ್ನು, ದ್ರವ ರೂಪದ ಗೊಬ್ಬರಗಳನ್ನು ಹನಿ ನೀರಾವರಿ ಮೂಲಕ ಕೊಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗ್ತಿದೆ. ಹಾಗಾಗಿ ಅದು ಗೊಬ್ಬರ ಕೊಡೋದಾಗಲಿ ಅಥವಾ ಇನ್ನಿತರ ಕೆಲಸಗಳನ್ನು ಮಾಡೋದು ಕಷ್ಟ ಆಗೋದ್ರಿಂದ ಈಗ ಹನಿ ನೀರಾವರಿ ಮೂಲಕನೇ ಗೊಬ್ಬರ ಕೊಟ್ಟು ಬೆಳೆ ಅಂತ ಮಾಡ್ಬೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಾಣಿಜ್ಯ ಬೆಳೆಗಳು, ಇಂಥದ್ದೇ ಅಂತ ಅಲ್ಲ, ಯಾವುದೇ ರೀತಿಯಾದ ವಾಣಿಜ್ಯ ಬೆಳೆಗಳು ತುಂಬ ಹೆಚ್ಚಾಗಿ ಪ್ರಚಲಿತದಲ್ಲಿ ಇದ್ದಾವೆ. ಒಬ್ಬ ರೈತ ಬೇಗ ಆದಾಯ ಗಳಿಸಬೇಕು ಅಂತ ಹೇಳಿ ಹೆಚ್ಚು ಈ ವಾಣಿಜ್ಯ ಬೆಳೆಗಳ ಕಡೆ ಗಮನ ಕೊಡ್ತಾ ಇದ್ದಾರೆ ಮತ್ತು ಆ ಕೃಷಿಯನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಈ ತೆಂಗು ಕೂಡ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಒಳ್ಳೆಯ ಆದಾಯವನ್ನು ಕೊಡುತ್ತೆ ಅಂತ. ಹಾಗಾದರೆ ಈ ತೆಂಗು ಆ ಬೇರೆ ವಾಣಿಜ್ಯ ಬೆಳೆಗಳಿಗಿಂತ ಹೇಗೆ ಭಿನ್ನ ಅಂತ ಅನಿಸುತ್ತೆ? ಅಂದರೆ ತೆಂಗು ನಾನು ಆಗಲೇ ಹೇಳ್ದಂಗೆ ಸರ್ ಕಲ್ಪವೃಕ್ಷ, ಅಂದರೆ ಬೇರೆ ಬೆಳೆಗಳಾಗಿರ್ಬೋದು, ಈಗ ಹಣ್ಣಿನ ಬೆಳೆಗಳು ಕೆಲವೊಂದು ವಾಣಿಜ್ಯ ಬೆಳೆಗಳಿದೆ ಅದರಲ್ಲಿ ಹಣ್ಣು ಮಾತ್ರ ಉಪಯೋಗ ಆಗುತ್ತೆ. ಅದು ತೆಂಗು ಆ ರೀತಿ ಅಲ್ಲ. ನೀವು ತೆಂಗು ಒಂದು ಮರ ಬೆಳೀತಿದೆ ಅಂದರೆ ಆ ಮರದ ಪ್ರತಿಯೊಂದು ಭಾಗನೂ ಕೂಡ ಅದು ಒಂದಲ್ಲ ಒಂದು ರೀತಿ ರೈತರಿಗಾಗಲಿ ಅಥವಾ ಬೆಳೆದವ್ರಿಗಾಗಲಿ ಉಪಯೋಗ ಆಗುತ್ತೆ. ಅದೊಂದು ಭಿನ್ನ. ಇನ್ನೊಂದೇನಪ್ಪ ಅಂದರೆ ನೀವು ಮಾರುಕಟ್ಟೆಯಲ್ಲಿ ಯಾವಾಗಲೂ ಒಂದೇ ಪ್ರೈಸ್ ಇರುತ್ತೆ. ಅಂದರೆ ಒಂದು ಎಳ್ನೀರಿಗೆ ಪ್ರೈಸ್ ಇಲ್ವಾ, ನಾವು ಕಾಯಿ ಮಾಡ್ಕೊಂಡು ಮಾರ್ಬೋದು, ಕಾಯಿಗೆ ಇಲ್ವಾ ಕೊಬ್ಬರಿ ಮಾಡ್ಕೊಂಡು ಮಾರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಾರುಕಟ್ಟೆ ಮಾಡ್ಕೋಬೋದು. ಆಮೇಲೆ ನಮಗೆ ಕೊಬ್ಬರಿಗೂ ಇಲ್ವಾ ಬೇರೆ ಬೇರೆ, ಅದ್ರ ಕೊಬ್ಬರಿಯಿಂದ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ಬೋದು ಚಿಪ್ಸ್ ಅಂತ ಮಾಡ್ತಾರೆ, ಮಿಲ್ಕ್ ಅಂತ ತೆಗಿತಾರೆ, ಈ ರೀತಿ ಬೇರೆ ಬೇರೆ ರೀತಿ ಪದಾರ್ಥಗಳನ್ನು ಮಾಡಿ ಮಾರುಕಟ್ಟೆ ಮಾಡ್ಬೋದು. ಆದರೆ ಬೇರೆ ಹಣ್ಣಿನಗಳಾಗಿರೋ ಅಥವಾ ಬೇರೆ ವಾಣಿಜ್ಯ ಬೆಳೆಗಳಲ್ಲಿ ಇಷ್ಟೊಂದು ರೀತಿಯ ಪದಾರ್ಥಗಳನ್ನು ಮಾಡಿಕೊಂಡು ಮಾರುಕಟ್ಟೆ ಮಾಡುವಂಥ ಒಂದು ದಾರಿ ಇರಲ್ಲ, ಬಟ್ ತೆಂಗಲ್ಲಿದೆ. ಹಂಗಾಗಿ ಇದು ಎಲ್ಲ ವಾಣಿಜ್ಯ ಬೆಳೆಗಳಿಗಿಂತ ಒಂದು ಭಿನ್ನವಾದ ಬೆಳೆಯಾಗಿದೆ. ಮತ್ತು ಇನ್ನೊಂದೇನಪ್ಪ ಪಾಯಿಂಟ್ ಅಂದರೆ ಬೇರೆ ಮರಗಳಾದರೆ ಬೇರೆ ಹಣ್ಣಿನಗಳಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ವಾಣಿಜ್ಯ ಬೆಳೆಗಳಾಗಿರೋ ಪದಾರ್ಥಗಳಾಗಿರ್ಬೋದು ಅವು ಪೆರಿಷಬಲ್ ಇರ್ತವೆ, ಅಂದರೆ ಬೇಗ ಹಾಳಾಗೋವಂಥದ್ದು ಇದೆಲ್ಲ ಆಗ್ತಿರುತ್ತೆ. ಬಟ್ ತೆಂಗಲ್ಲ ಆ ರೀತಿಯಲ್ಲ, ಅದು ಮಾಗದಷ್ಟು ಅಥವಾ ಬಲ್ತಷ್ಟು ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಎಷ್ಟು ದಿನ ಇಟ್ಟರೂ ಹಾಳಾಗದ ರೀತಿ ಇರೋದೊಂದು ಬೆಳೆ ಅಂದರೆ ಅದು ತೆಂಗು ಮಾತ್ರ. ನೀವು ತೆಂಗು ಎಳ್ನೀರು ಇರುತ್ತೆ, ಎಳ್ನೀರು ಕೊಬ್ಬರಿ ಆಗುತ್ತೆ, ಕೊಬ್ಬರಿನ ನಾವು ತೆಗೆದು ಇತರ ಪದಾರ್ಥಗಳನ್ನ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಚಿಪ್ಸ್ ಮಾಡ್ಬೋದು ಅಥವಾ ಕೊಬ್ಬರಿಯಿಂದ ಎಣ್ಣೆ ತೆಗೆದು ಎಣ್ಣೆನ ಮನೇಲಿ ಯೂಸ್ ಮಾಡ್ಕೋಬೋದು. ಈ ರೀತಿ ಬೇರೆ ಬೇರೆ ರೀತಿ ಮಾಡೋದ್ರಿಂದ ಇದು ಬೇರೆ ವಾಣಿಜ್ಯ ಬೆಳೆಗಳಿಗಿಂತ ಒಂದು ಭಿನ್ನವಾದ ಬೆಳೆ ಅಂತ ನಾನು ಹೇಳ್ಬೋದು. ನೀವು ಹೇಳಿದಾಗ ಅನಿಸ್ತಾ ಇದೆ ಬೇರೆ ಬೆಳೆಗಳು ದಿನಗಳು ಹಾಕ್ದಾಗದಾಗೆ ಕೆಡ್ತಾ ಹೋಗ್ತವೆ. ನೋಡಿ, ಇದರಲ್ಲಿ ಒಂದು ನೈಸರ್ಗಿಕವಾದ ಸ್ವಭಾವ ಹೇಗಿದೆ ಅಂದರೆ ಇದು ದಿನ ಕಳೆದಾಗ ಎಲ್ಲ ಇದು ಈ ಸಂಸ್ಕರಣಾ ಗುಣ ಹೆಚ್ಚುತ್ತಾ ಹೋಗ್ತದೆ. ಹೌದು, ಇದರ ನಿರ್ವಹಣೆಗೆ ಒಂದು ತೆಂಗಿನ ತೋಟವನ್ನು ಒಂದು ಎಕರೆನಲ್ಲಿ ಸಾಮಾನ್ಯವಾಗಿ ಒಂದು 40 ಗಿಡ ಹಾಕ್ಬೋದು ಅಂತ ಹೇಳಿದರೆ. ಹೌದು ಸರ್. ಇದರ ನಿರ್ವಹಣೆಗೆ ಒಬ್ಬ ಮನುಷ್ಯ ದಿನದ ಎಷ್ಟು ಗಂಟೆಗಳ ಕಾಲ ತನ್ನ ಸಮಯವನ್ನು ಮೀಸಲಿಡಬೇಕಾಗುತ್ತೆ? ಸ್ಟಾರ್ಟಿಂಗ್ ಅಂದರೆ ಚಿಕ್ಕ ಗಿಡಗಳಿದ್ದಾಗ ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕಾಗುತ್ತೆ. ಅಂದರೆ ಚಿಕ್ಕ ಗಿಡ ಇದ್ದಾಗ ಸ್ವಲ್ಪ ಕೀಟಗಳ ಹಾವಳಿ ಆಗಿರ್ಬೋದು, ರೋಗಗಳ ಹಾವಳಿ ಆಗಿರ್ಬೋದು, ಅಥವಾ ಈ ರೈತರ ಜಮೀನಲ್ಲಿ ಹಂದಿ ಕಾಟಗಳಿರ್ತದೆ, ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಸ್ವಲ್ಪ ಸಮಸ್ಯೆಗಳಿರುತ್ತೆ. ಆವಾಗ ಸ್ವಲ್ಪ ಸಮಯ ಜಾಸ್ತಿ ಕಳೆಯಬೇಕಾಗುತ್ತೆ ತೋಟಗಳಲ್ಲಿ. ಅಂದರೆ ಒಂದು 2-3 ಅವರ್ ಒಬ್ಬ ರೈತ ಒಂದು ಎಕರೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ಒಳ್ಳೆ ರೀತಿಯ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದೇ ರೀತಿ ಬೆಳೀತಾ ಬೆಳೀತಾ ಅಂದರೆ ಒಂದು 10 ವರ್ಷ ಆದಮೇಲೆ ಪ್ರತಿನಿತ್ಯ ಅದನ್ನು ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ತಿಂಗಳಲ್ಲಿ ಅಥವಾ 15 ದಿನಕ್ಕೊಮ್ಮೆ ಒಂದ್ಸರಿ ನೀರು ಮತ್ತು ಗೊಬ್ಬರಗಳನ್ನು, ಮಳೆಗಾಲ ಮುಂಚಿತವಾಗಿ ಒಂದ್ಸರಿ ಗೊಬ್ಬರ, ಮಳೆಗಾಲ ನಂತರ ಒಂದ್ಸರಿ ಗೊಬ್ಬರಗಳನ್ನು, ಪೋಷಕಾಂಶಗಳನ್ನು ಕೊಡ್ತಾ ಬಂದರೆ ಇದನ್ನು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸರ್. ಅಂದರೆ ನಾನು ಹೇಳೋದೇನೆಂದರೆ ಚಿಕ್ಕದಿದ್ದಾಗ ಒಂದು 5 ವರ್ಷ ಚೆನ್ನಾಗಿ ನೋಡ್ಕೋಬೇಕು, ಆವಾಗ ಸ್ವಲ್ಪ ಕಾರಣ ತೆಂಗಿನ ತೋಟದಲ್ಲಿ ಮಾಡಬೇಕಾಗುತ್ತೆ. ಬೇರೆ ಬೆಳೆಗಳಿಗೆ ದಿನಗಟ್ಟಲೆ ನಿಂತು ನಿರ್ವಹಣೆ ನಿಂತು ಸಮಯ ಎಲ್ಲ ಅಲ್ಲೇ ನಾವು ಕಳೆಯಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಪ್ರತಿದಿನ ಅಲ್ಲಿ ನಾವು ಗುಣಿ ಮಾಡ್ತಾ ಇರಬೇಕು, ಉಳ್ತಾ ಇರಬೇಕು, ಕಳೆ ಕೀಳ್ತಾ ಇರಬೇಕು, ಈ ರೀತಿಯಾದ ಸಂಪೂರ್ಣ ಸಮಯವನ್ನು ಅದಕ್ಕೆ ಮಿಸ್ ನೀಡಬೇಕು. ಹೌದೌದು. ಅದಕ್ಕಾಗಿ ನಾನು ಕೇಳಿದ್ದು ತೆಂಗಿಗೂ ಕೂಡ ಆ ರೀತಿಯಾದ ಸಮಯ ನಿರ್ವಹಣೆ ಮಾಡಬೇಕಾಗುತ್ತಾ ಒಬ್ಬ ರೈತ ಅಂತ? ತೆಂಗಲ್ಲೂ ಕೂಡ ಕಳೆ ನಿರ್ವಹಣೆ ಆಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ನೀರು ನಿರ್ವಹಣೆ ಆಗಿರ್ಬೋದು, ಇವನ್ನೆಲ್ಲ ಮಾಡಬೇಕಾಗುತ್ತೆ. ಆದರೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ತೆಂಗಲ್ಲಿ ಅಷ್ಟೊಂದು ಮ್ಯಾನೇಜ್ಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸರ್. ಏನಂದರೆ ನಾವು ಕೊಯ್ಲು ಟೈಮಲ್ಲಿ ಸ್ವಲ್ಪ ತೆಂಗಿನ ಸುತ್ತ ಕ್ಲೀನ್ ಇರಬೇಕು, ಆಮೇಲೆ ಯಾವ್ದಾರ ಬೇರೆ ಸ್ಪ್ರೇ ಮಾಡೋದಿರುತ್ತೆ ಅಥವಾ ಔಷಧಿ ಗೊಬ್ಬರ ಕೊಡೋದಿರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಕ್ಲೀನ್ ಇರಬೇಕು. ಅವಾಗ ಮಾತ್ರ ನಾವು ಕಳೆ ನಿಯಂತ್ರಣ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಬೇರೆ ಟೈಮಲ್ಲಿ ಕಳೆ ಇದ್ರೂ ಏನು ತೊಂದರೆ ಇಲ್ಲ, ತೆಂಗಿಗೆ ಕಳೆ ಇದ್ದಷ್ಟು ಒಳ್ಳೆಯದು. ಯಾಕಂದರೆ ಆ ಕಳೆ ಏನು ಮಾಡುತ್ತೆ, ನಾನು ಆಗಲೇ ಹೇಳ್ದಂಗೆ ನೀರಿನ ನಿರ್ವಹಣೆ ಮಾಡುತ್ತೆ, ನೀರನ್ನ ಮಣ್ಣಿನಿಂದ ಆವಿ ಆಗದೆ ಹೋಗೋ ರೀತಿ ತಡೆಯುತ್ತೆ. ಅದು ತಡೆದಾಗ ಏನಾಗುತ್ತೆ, ಆಟೋಮೆಟಿಕಲ್ಲಿ ಮಣ್ಣಲ್ಲಿ ಕಡಿಮೆ ನೀರಿದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತದೆ ತೆಂಗಿನ ಮರಕ್ಕೆ. ಆಮೇಲೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾ ಹೋಗುತ್ತೆ. ಆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿದಂಗೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶ ತೆಂಗಿಗೆ ತಗೊಳ್ಳೋಕ್ಕೆ ಶಕ್ತಿ ಕೊಡುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಏನು ಮಾಡುತ್ತೆ, ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಕರಗಿಸ್ಬಿಟ್ಟು ಮರ ಎಳ್ಕೊಳ್ಳಿಕ್ಕೆ ಅನುವು ಮಾಡಿಕೊಳ್ಳುತ್ತೆ. ಇದರಿಂದ ಕಡಿಮೆ ನಿರ್ವಹಣೆಯಲ್ಲಿ ತೆಂಗನ್ನು ಆರಾಮಾಗಿ ಬೆಳೆಯಬಹುದಾಗಿದೆ. ಅಂದರೆ ನೀವು ಹೇಳ್ತಾ ಇರೋದು ತೆಂಗಿನ ಮರದ ಸುತ್ತ ಕಳೆ ಇರೋದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ? ಹೌದು, ಕಳೆ ಇರೋದೇ ಒಳ್ಳೆಯದು. ಅಂದರೆ ನಮಗೆ ಕೊಯ್ಲು ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಇದ್ರೆ ಏನೂ ತೊಂದರೆ ಇಲ್ಲ. ನಮ್ಮ ತೋಟ ನೋಡ್ಬಿಟ್ಟು ಇದು ಚೆನ್ನಾಗಿರೋ ತೋಟ ಅಂತ ಯಾರು ಹೇಳೋದು ಬೇಡ. ಗಿಡಗಳು ಚೆನ್ನಾಗಿದ್ರೆ ಸಾಕು. ನಾವು ಮಣ್ಣನ್ನ ಚೆನ್ನಾಗಿ ಇಟ್ಕೋಬೇಕು ಅಂತೇನಿಲ್ಲ. ಮಣ್ಣಿನ ಮೇಲೆ ಯಾವಾಗಲೂ ಒದಿಕೆ ಇರಬೇಕು ಅನ್ನೋದೊಂದು ನನ್ನ ಒದಿಕೆ. ಅಂದ್ರೆ ಸಣ್ಣ ಸಣ್ಣ ಕಳೆ ಗಿಡಗಳಿದ್ರೆ, ಸಣ್ಣ ಕಳೆ ಗಿಡ ಆಗಿರ್ಬೋದು ದೊಡ್ಡ ಕಳೆ ಗಿಡ ಆಗಿರ್ಬೋದು ಇರಬೇಕು. ಅದಕ್ಕೆ ಯಾರು ಕಳೆನಾಶಕ ಅಂತೂ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ಈಗ ಸಾಮಾನ್ಯವಾಗಿ ರೈತರು ಏನಂದ್ರೆ ನಮ್ಮ ನೀರು ಮತ್ತು ಬೇರೆ ಹೊರಗಡೆಯಿಂದ ತಂದು ಹಾಕ್ತಕ್ಕಂಥ ಒಂದು ರಸಗೊಬ್ಬರಗಳಾಗಿರ್ಬೋದು ಇವೆಲ್ಲ ಹಾಕಬೇಕಂದ್ರೆ ಈ ಕಳೆಯೆಲ್ಲ ತೆಗೆದು ಒಂದು ಕಡೆ ಎಲ್ಲೋ ಬೇಲಿ ಮಗ್ಲಿಗೆ ಬಿಸಾಕ್ಬಿಡ್ತಾರೆ. ಮತ್ತು ಇವ್ರದೇ ಆದ ಗೊಬ್ಬರಗಳನ್ನ ಹಾಕ್ತಾರೆ, ಮತ್ತು ನೀರನ್ನು ಹೆಚ್ಚುವಾಗಿ ಕೊಡೋದು, ಈ ರೀತಿಯಾದ ನಿರ್ವಹಣೆ ಮಾಡ್ತಾರೆ. ಈಗ ನೀವು ಹೇಳ್ತಾ ಇರೋವಂಥ ರೀತಿ ನೋಡಿದ್ರೆ ಈ ಕಳೆಗಳು ಕೂಡ ನಮಗೆ ಒಂದು ರೀತಿ ಉಪಯುಕ್ತವಾಗಿ ಕೆಲಸ ಮಾಡ್ತವೆ ತೆಂಗಿನ ಗಿಡದ ವಿಚಾರದಲ್ಲಿ. ಹೌದು ಸರ್, ನಾನೇನು ಹೇಳ್ತೀನಿ ಅಂದರೆ ಪೋಷಕಾಂಶಗಳು ನೀವು ಕೊಡಬೇಕಾದ್ರೆ ಪೋಷಕಾಂಶಗಳನ್ನು ಬರೀ ರಾಸಾಯನಿಕ ಪೋಷಕಾಂಶಗಳನ್ನೇ ಕೊಡಬೇಡಿ, ಅದ್ರ ಜೊತೆ ಸಾವಯವ ಪೋಷಕಾಂಶಗಳನ್ನು ಎರಡನ್ನೂ ಕಂಬೈಂಡ್ ಆಗಿ ಕೊಟ್ಟಾಗ ಮಾತ್ರ ಮರಕ್ಕೆ ಹೆಲ್ಪ್ ಆಗುತ್ತೆ, ಮರಕ್ಕೂ ಆಗುತ್ತೆ ಮತ್ತು ಭೂಮಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ನೀವು ಕಂಬೈಂಡ್ ಹೆಂಗಂದ್ರೆ ಸಾವಯವ ಅಂಶ ಮತ್ತು ರಾಸಾಯನಿಕ ಅಂಶ ಎರಡನ್ನು ಪಾತಿ ಮಾಡಿಬಿಟ್ಟು ತೆಂಗಿನ ಸುತ್ತ ಒಂದು 3 ಅಡಿ ದೂರದಲ್ಲಿ ಪಾತಿ ಮಾಡಿಬಿಟ್ಟು ಫಸ್ಟ್ ರಾಸಾಯನಿಕ ಗೊಬ್ಬರಗಳು ಹಾಕಿ ಅದರ ಮೇಲೆ ಸಾವಯವ ಗೊಬ್ಬರಗಳು ಹಾಕಿ ಮತ್ತು ನೀವು ಕಳೆ ಅದರಲ್ಲಿ ಬೆಳೆದಿದ್ದೆ ಆ ಕಳೆಯೆಲ್ಲ ಕಿತ್ತು ಅದಕ್ಕೆ ಮುಚ್ಚಿ ಅದನ್ನ ಮೇಲೆ ಮಣ್ಣು ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಕಾಂಪೋಸ್ಟ್ ಆಗಿ ಅದು ಕಾಂಪೋಸ್ಟ್ ಆಗುತ್ತೆ. ನೀವು ಕಳೆಕ್ಕೆ ಕಳೆನಾಶಕ ಹೊಡೆದ ತಕ್ಷಣ ಕಳೆ ಕ್ಲೀನ್ ಆಗುತ್ತೆ, ನಮ್ಮ ತೋಟ ನೋಡಲಿಕ್ಕೆ ಚೆನ್ನಾಗಿದೆ ಅಂತ ಯಾರೋ ಬಂದು ನೋಡಿ ನಮ್ಮನ್ನು ಹೊಗಳಬೇಕು ಅಂತ ಯಾರೂ ತಿಳ್ಕೊಬೇಡಿ. ನೀವು ಮರಗಳು ಚೆನ್ನಾಗಿರಬೇಕು, ನಿಮ್ಮ ಮಣ್ಣು ಚೆನ್ನಾಗಿರಬೇಕು ಅಂದರೆ ಈ ರೀತಿ ಮಾಡ್ತಾ ಹೋಗಬೇಕು. ಡಾಕ್ಟರ್ ವಿನಯ್ ಅವರೇ, ಇದುವರೆಗೆ ನಾವು ತೆಂಗಿನ ಸಿದ್ಧತೆ ಬಗ್ಗೆ ಮತ್ತು ತೆಂಗಿನ ನಿರ್ವಹಣೆ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ವಿ. ಒಬ್ಬ ರೈತರು ಈಗ ಮೊದಲು ನನ್ನಲ್ಲಿ ಭೂಮಿ ಇದೆ, ನಾನು ತೆಂಗಿನ ಸಸಿಯನ್ನು ನೆಡಬೇಕು ಅಂದರೆ ಮೊದಲು ಅವರ ಆಲೋಚನೆ ಮತ್ತು ಅವರ ಆಯ್ಕೆ ಏನಾಗಿರಬೇಕು? ಸರ್, ತೆಂಗಿನ ತೋಟ ಫಸ್ಟು ನಾವು ಮಾಡಬೇಕು ಅಂದರೆ ತಳಿಗಳ ಆಯ್ಕೆ ಮಾಡ್ಕೋಬೇಕು. ತಳಿಗಳ ಆಯ್ಕೆ ಒಂದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾವುದೇ ನಾವು ಬಹುವಾರ್ಷಿಕ ಬೆಳೆಗಳು ಬೆಳಿಬೇಕು ಅಂದರೆ ತಳಿಗಳ ಆಯ್ಕೆ ಮುಖ್ಯವಾಗಿರುತ್ತೆ. ಈ ತೆಂಗಲ್ಲಿ ಏನಪ್ಪ ಅಂದರೆ ಎರಡು ಥರ ತಳಿಗಳು ಬರುತ್ತೆ, ಒಂದು ಉದ್ದ ತಳಿಗಳು, ಇನ್ನೊಂದು ಗಿಡ್ಡ ತಳಿಗಳು. ಉದ್ದ ತಳಿಗಳಲ್ಲಿ ನಾವು ಎಲ್ಲ ಕಡೆ ನೋಡ್ತಿರೋದು ಹೆಚ್ಚು ಕಮ್ಮಿ ಉದ್ದ ತಳಿಗಳೇ. ಗಿಡ್ಡ ತಳಿಗಳದ್ದು ಉದ್ದ ತಳಿಗದ್ದು ಏನಪ್ಪ ವ್ಯತ್ಯಾಸ ಅಂದರೆ, ಉದ್ದ ತಳಿಗಳು ಸುಮಾರು 5-6 ವರ್ಷ ಆದಮೇಲೆ ನಮಗೆ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಉದ್ದ ತಳಿಗಳಲ್ಲಿ ನಾವು ಎಳ್ನೀರಿಗೆ ಯೂಸ್ ಮಾಡ್ಬೋದು, ಕಾಯಿಗೆ ಯೂಸ್ ಮಾಡ್ಬೋದು, ಕೊಬ್ಬರಿಗೆ ಯೂಸ್ ಮಾಡ್ಬೋದು, ಎಲ್ಲ ಪಾರ್ಟ್ ಕೂಡ ಯೂಸ್ ಆಗುತ್ತೆ. ಗಿಡ್ಡ ತಳಿಗಳಲ್ಲಿ ಏನಪ್ಪ ಆಗುತ್ತೆ ಅಂದರೆ 3-4 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಮತ್ತು ಗಿಡ್ಡ ತಳಿಗಳು ಎಳ್ನೀರಿಗೆ ಜಾಸ್ತಿ ಉಪಯುಕ್ತ ಆಗುತ್ತೆ, ಅದರಲ್ಲಿ ಜಾಸ್ತಿ ಕೊಬ್ಬರಿ ಆಗೋವಂಥ ಒಂದು ಶಕ್ತಿ ಇರಲ್ಲ. ಹಾಗಾಗಿ ಹೆಚ್ಚು ಕಮ್ಮಿ ರೈತರೆಲ್ಲರೂ ಉದ್ದ ತಳಿಗಳನ್ನ ಪ್ರಿಫರ್ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆಯಪ್ಪ ಅಂದರೆ, ನಾವು ಬೇಗ ಇಳುವರಿ ತೆಗಿಬೇಕು, ನಾವು 1 ವರ್ಷ ಕಾಯ್ಲಿಕ್ಕಾಗಲ್ಲ ಅಂತ ರೈತರುಗಳು ಗಿಡ್ಡ ತಳಿಗಳಿಗೆ ಹೋಗ್ತಾ ಇದ್ದಾರೆ. ಗಿಡ್ಡ ತಳಿಗಳಲ್ಲಿ ಏನಪ್ಪ ಅಂದರೆ ಜಾಸ್ತಿ ಆಯಸ್ಸಿರಲ್ಲ, 25-30 ವರ್ಷ ತನಕ ಇರ್ಬೋದು. ಕೆಲವೊಂದು ತಳಿಗಳಿದ್ದಾವೆ ಆದರೂ ಅವರೇಜ್ ಆಗಿ 25-30 ವರ್ಷ ತನಕ ಅಷ್ಟೇ ಅದರದ್ದು ಆಯಸ್ಸಿರುತ್ತೆ. ಉದ್ದ ತಳಿಗಳು ನಾನು ಆಗಲೇ ಹೇಳ್ದಂಗೆ ಸುಮಾರು ನಿಮಗೆ 80-100 ವರ್ಷ ತನಕನೂ ಅದು ಇಳುವರಿ ಕೊಡ್ತಾ ಬರುತ್ತೆ. ಇದು ಉದ್ದ ತಳಿಗಳು ಯಾವ್ಯಾವ ಇದಾವಪ್ಪ ಅಂದರೆ, ವೆಸ್ಟ್ ಕೋಸ್ಟ್ ಟಾಲ್ ಅಂತ ಇದೆ, ಈಸ್ಟ್ ಕೋಸ್ಟ್ ಟಾಲ್ ಇದೆ, ತಿಪ್ಟು ಟಾಲ್ ಇದೆ, ಅರಸಿಕೆರೆ ಉದ್ದ ಟಾಲ್ ಇದೆ, ಮತ್ತು ಅಂಡಮಾನ್ ಆರ್ಡಿನರಿ ಅಂತಿದೆ. ಇವೆಲ್ಲ ಉದ್ದ ತಳಿಗಳು. ಇದರಲ್ಲಿ ನಮಗೆ ಹೆಚ್ಚಾಗಿ ಕಾಣಬರ್ತಕ್ಕಂಥದ್ದು ಇಲ್ಲಿ ನಮ್ಮ ಮೈಸೂರಿನ ಸುತ್ತಮುತ್ತ ಪ್ರದೇಶದಲ್ಲಿ ತಿಪ್ಟೂರು ಟಾಲ್ ಅಂತ ಹೇಳ್ತೀವಿ, ಮತ್ತು ಅರಸಿಕೆರೆ ಟಾಲ್ ಅಂತ ಹೇಳ್ತೀವಿ. ಗಿಡ್ಡ ತಳಿಗಳು ಯಾವಪ್ಪ ಇದ್ದಾವೆ ಅಂದರೆ, ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತ ನೀವು ಅಲ್ಲೇ ನೋಡಿರ್ಬೋದು, ಅಲ್ಲಿ ಒಂದು ಮನೆ ಹತ್ರ ಅಲ್ಲೆಲ್ಲ ಆರೆಂಜ್ ಕಲರ್ ಕಾಯಿ ಇರುತ್ತೆ, ಅದು ಗಿಡ್ಡ ತಳಿ, ಅದು ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತ. ನೆಕ್ಸ್ಟ್ ಚೌಗಾಟ್ ಗ್ರೀನ್ ಡ್ವಾರ್ಫ್ ಅಂತ, ಅದೇ ಥರ ಹಸಿರು ಕಾಯಿ ಇರುತ್ತೆ, ಅದು ಗ್ರೀನ್ ಕಲರ್ದು. ಇನ್ನೊಂದು ಗಂಗಾ ಬೋಂಡಮ್ ಅಂತ, ಗಂಗಾ ಬೋಂಡಮ್ ಅಂತ ಸ್ವಲ್ಪ ಕೇರಳ ಭಾಗದಲ್ಲಿ ಅಲ್ಲೆಲ್ಲ ಸ್ವಲ್ಪ ಪ್ರಚಲಿತವಾದಂಥ ತಳಿ. ಆಮೇಲೆ ಮಲಯನ್ ಯೆಲ್ಲೋ ಡ್ವಾರ್ಫ್ ಅಂತ, ಮಲಯನ್ ಆರೆಂಜ್ ಡ್ವಾರ್ಫ್ ಅಂತ, ಮಲಯನ್ ಗ್ರೀನ್ ಡ್ವಾರ್ಫ್ ಅಂತ, ಇವು ಗಿಡ್ಡ ತಳಿಗಳು. ಇದರಲ್ಲಿ ಹೆಚ್ಚು ಜಾಸ್ತಿ ನಮ್ಮ ಮೈಸೂರು ಭಾಗದಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಾಗಿರ್ಬೋದು ಬೆಳೆದಿರ್ತಕ್ಕಂಥ ತಳಿಗಳು ಅಂದರೆ ತಿಪ್ಟೂರು ಟಾಲ್ ಮತ್ತು ಅರಸಿಕೆರೆ ಟಾಲ್. ಇದರಲ್ಲಿ ಬೇರೆ ಬೇರೆ, ಮತ್ತು ನಮ್ಮ CPCRA ಕಾಸರಗೋಡು ಇದೆ, ಸೆಂಟ್ರಲ್ ಪ್ಲಾಂಟೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಲ್ಲಿಂದ ರಿಲೀಸ್ ಆಗಿರತಕ್ಕಂಥ ಸುಮಾರು ವೆರೈಟಿಗಳಿದೆ, ಬೇರೆ ಬೇರೆ ತಳಿಗಳು, ಸಂಕರಣ ತಳಿಗಳಿದೆ. ಸಂಕರಣ ತಳಿಗಳಲ್ಲಿ ಯಾವ್ಯಾವಪ್ಪ ಅಂದರೆ, ಕಲ್ಪಗಂಗಾ, ವಶಿಷ್ಠಗಂಗಾ, ಕಲ್ಪಶ್ರೇಷ್ಠ, ಈ ಥರ ಎಲ್ಲ ಸಂಕರಣ ತಳಿಗಳಿದೆ. ಕೇರಗಂಗಾ, ಆನಂದಗಂಗಾ, ಕೇರಶಂಕರ, ಚಂದ್ರಲಕ್ಷ, ಇವೆಲ್ಲ ಕೇರಳ ಭಾಗಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ, ಮತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ಕೂಡ ಇದು ಬೆಳೆಯೋಕ್ಕೆ ಸಾಮರ್ಥ್ಯಗಳಿದೆ. ಬಟ್ ಇದೇನು ಪ್ರಾಬ್ಲಮ್ ಆಗುತ್ತೆ ನಮಗೆ ಸಂಕರಣ ತಳಿಗಳು ಬೆಳೀಲಿಕ್ಕೆ ಅಂದರೆ, ಸರಿಯಾದ ಸಸಿಗಳು ಸಿಗಲ್ಲ ಹತ್ತಿರದ ಪ್ರದೇಶದಲ್ಲಿ. ಹಾಗಾಗಿ ಸಂಕರಣ ತಳಿಗಳು ಹೋಗ್ಲಿಕ್ಕೆ ರೈತರು ಹಿಂದೇಟ್ ಹಾಕ್ತಾರೆ. ಹಾಗಾಗಿ ಹೆಚ್ಚಾಗಿ ನಮ್ಮ ಲೋಕಲಲ್ಲೇ ಸಿಗ್ತಕ್ಕಂಥ ತಿಪ್ಟೂರು ತಳಿಗಳಾಗಿರ್ಬೋದು ಅಥವಾ ಅರಸಿಕೆರೆ ತಳಿಗಳಾಗಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಲ್ಲ ಈ ತಿಪ್ಟು ತಳಿ ಮತ್ತು ಅರಸಿಕೆರೆ ತಳಿಗಳು, ಇವೆಲ್ಲ ಇವೆಲ್ಲ ನಮ್ಮ ಸಾಂಪ್ರದಾಯಿಕ ತಳಿಗಳ? ಹೌದು, ಸಂಕರಣ ತಳಿಗಳ, ಸಂಕರಣ ತಳಿಗಳ, ಇದು ನಾಟಿ ತಳಿಗಳಂತ ನಾವು ಹೇಳ್ತೇವೆ. ಇದು ಸಾಂಪ್ರದಾಯಿಕ ತಿಪ್ಟೂರು ಭಾಗದಲ್ಲಿ ಹೆಚ್ಚಾಗಿ ಬೆಳೆದಿರ್ತಕ್ಕಂಥ ಮತ್ತು ಅರಸೀಕೆರೆ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ತಳಿಗಳು ಇವೇನಪ್ಪ ಅಂದರೆ ಇದ್ರದ್ದು ಅವರೇಜ್ ಇಳುವರಿ ಅಂದರೆ 86 ರಿಂದ 100 ಕಾಯಿ ಒಂದು ವರ್ಷಕ್ಕೆ ಬಿಡುತ್ತೆ. ದೀರ್ಘಕಾಲ ಬೆಳೆಯುತ್ತೆ, ದೀರ್ಘಕಾಲ ಬರುತ್ತೆ, ಜಾಸ್ತಿನೂ ಬರುತ್ತೆ. ಒಂದೊಂದು ತೋಟದಲ್ಲಿ ಒಂದೊಂದು ಮರದಲ್ಲಿ 150 ಕಾಯಿ ಬರುತ್ತೆ, 180 ಕಾಯಿ ಬರುತ್ತೆ. ಅವರೇಜ್ ಆಗಿ ನಾವು ಹೇಳಬೇಕಂದ್ರೆ 85 ರಿಂದ 120 ಕಾಯಿಗಳು ಅವರೇಜ್. ನೀರು ಮತ್ತೆ ಗೊಬ್ಬರದ ನಿರ್ವಹಣೆಯು ಕೂಡ ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ. ಇವು ನಾಟಿ ತಳಿಗಳಾಗಿರೋದ್ರಿಂದ ನಮ್ಮ ಈ ವಾತಾವರಣಕ್ಕೆ ಬೇಗ ಹೊಂದ್ಕೊಳ್ಳುತ್ತೆ, ಮತ್ತೆ ನೀರು ನಾವು ಕಡಿಮೆ ಕೊಟ್ಟರು ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಯಾವುದು ಉತ್ತಮ ಅಂತ ಹೇಳ್ತೀರಿ ನಮ್ಮ ರೈತರು ಬೆಳೆಯೋದಕ್ಕೆ, ಸಂಕರಣ ಒಳ್ಳೆಯದ ಇಲ್ಲ ನಾಟಿ ತಳಿಗಳು ಒಳ್ಳೆಯದು? ಸಂಕರಣ ತಳಿಗಳು ಒಳ್ಳೆಯದು ಯಾವಾಗ ಅಂದರೆ ಒಳ್ಳೆಯ ಸಸಿಗಳು ಒಳ್ಳೆ ಕಡೆ ಸಿಕ್ಕಾಗ ಮಾತ್ರ ಸಂಕರಣ ತಳಿಗಳು ಒಳ್ಳೆಯದು. ನಮಗೆ ರೈತರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ರೈತರು ಕೂಡ ನಾಟಿ ತಳಿಗೆ ಹೋಗ್ತಾರೆ. ನಾಟಿ ತಳಿ ಕೂಡ ಈ ಫಸ್ಟ್ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಹೇಳಿದ್ರೆ ನಾಟಿ ತಳಿ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಒಳ್ಳೆ ಕಡೆ ಒಳ್ಳೆ ರೈತರು ಸಸಿ ಮಾಡಿರ್ತಾರೆ, ಅದನ್ನ ಹೇಳ್ತೀನಿ ಯಾವ ರೀತಿ ಸಸಿ ಮಾಡಿರ್ತಾರೆ. ಅಂಥ ರೈತರ ಹತ್ರ ನೀವು ಕೊಂಡ್ಕೊಂಡು ನೀವು ಬೆಳೆ ಬೆಳ್ಕೋಬೋದು. ಅದೇನಪ್ಪ ಮಾಡಬೇಕು ಅಂದರೆ ಫಸ್ಟು ಬೀಜಗಳ ಆಯ್ಕೆ ಮಾಡ್ಕೋಬೇಕು. ಈ ಯಾವ್ದಾರ ಒಬ್ಬ ರೈತ 1 ಎಕರೆಗೆ ಅಂದಾಗ 40 ಗಿಡಗಳಿಗೆ ನೆಡಬೇಕಂದ್ರೆ ಆತ 40 ಸಸಿಗಳನ್ನ ಅವನೇ ಬೀಜ ಬಿತ್ತನೆ ಮಾಡಿ ಅದನ್ನ ಸಸಿಗಳನ್ನ ನೆಟ್ಟು ಮಾಡ್ಕೊಳ್ಳೋದು ಕೆಲವರು ಇರ್ತಾರೆ. ಹೌದೌದು. ಆದರೆ ಬೇಡ, ನೇರವಾಗಿ ಸಸಿಗಳು 40 ಸಸಿ ಅಲ್ವಾ ಎಲ್ಲ ಒಂದು ಕಡೆ ತಂದ್ಬಿಡೋಣ ಅಂತ ಹೇಳ್ತಾರೆ. ಅಂಥ ಸಂದರ್ಭಗಳಲ್ಲಿ ಅವರು ಆ ಸಸಿಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು? ಸಸಿಗಳ ಆಯ್ಕೆಗಿನ ಮುಂಚಿತವಾಗಿ ಸಸಿಗಳು ರೈತರ ನಾವು ಮಾಡ್ಕೋಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅದು ಯಾವ ರೀತಿ ಅಂದರೆ ಬೀಜದ ಆಯ್ಕೆ ನಾವು ಮುಖ್ಯ ಬಹುಮುಖ್ಯ ಪಾತ್ರ. ನಾವು ಈ ವೆರೈಟಿ ಅಂದರೆ ಈ ತಳಿನ ಸೆಲೆಕ್ಟ್ ಮಾಡಿದ್ಮೇಲೆ ಬೀಜಗಳ ಆಯ್ಕೆ ಮುಖ್ಯವಾಗುತ್ತೆ. ಬೀಜಗಳ ಆಯ್ಕೆ ಹೇಗೆ ಮಾಡಬೇಕು ಅಂದರೆ ಮಳೆಯಾಶ್ರಿತ ಬೆಳೆಯಲ್ಲಿ ವೈಜ್ಞಾನಿಕವಾಗಿ ನಾವೇನು ಹೇಳ್ತೀವಿ ಅಂದರೆ ಮಳೆಯಾಶ್ರಿತವಾಗಿ ಬೆಳೆದಿರ್ತಕ್ಕಂಥ ಸುಮಾರು 80 ರಿಂದ 120 ಕಾಯಿ ವರ್ಷಕ್ಕೆ ಇಳುವರಿ ಕೊಡ್ತಕ್ಕಂಥ ಮರದಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಬೀಜಗಳನ್ನ. ಆ ಬೀಜ ಅಂದರೆ ಕಾಯಿಗಳು. ಕಾಯಿಗಳು ಹೇಗಿರ್ಬೇಕಪ್ಪ ಅಂದರೆ ಇಷ್ಟು ವರ್ಷ ಮರ ಆಗಿರ್ಬೇಕಪ್ಪ ಅಂದರೆ 25 ರಿಂದ 40 ವರ್ಷ ಮರ ಆಗಿರ್ಬೇಕು. 25 ವರ್ಷಕ್ಕಿಂತ ಕಡಿಮೆ ಆಗಿರ್ಬೋದು, 40-45 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು. 40-45 ವರ್ಷ ಜಾಸ್ತಿ 25 ವರ್ಷಕ್ಕಿಂತ ಕಡಿಮೆ ಆದರೆ ಏನಾಗುತ್ತಪ್ಪ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಮರಗಳು ನಾವು ಹಾಕಿ ಇಳುವರಿ ಬರೋ ಟೈಮಲ್ಲಿ ತೊಂದರೆಗಳಾಗ್ಬೋದು. ಹಾಗಾಗಿ ವೈಜ್ಞಾನಿಕವಾಗಿ 25 ರಿಂದ 40-45 ವರ್ಷದವರೆಗೆ ಮಾತ್ರ ಅಂಥ ಮರಗಳಲ್ಲಿ ಮಾತ್ರ ಕಾಯಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ಕಾಯಿಗಳು ಗೋಲಾಕಾರದಲ್ಲಿ ಇರಬೇಕು, ಮತ್ತು ನೀರು ಜಾಸ್ತಿ ಇರಬಾರ್ದು ಮತ್ತು ಕಡಿಮೆನೂ ಇರಬಾರ್ದು. ಒಂದು ಮೀಡಿಯಮ್ ಇದರಲ್ಲಿ ನೀರು ಇರಬೇಕು. ಒಂದು 750 ರಿಂದ 1,000 ಗ್ರಾಂವರೆಗೂ ಒಂದು ಕಾಯಿ ಇರಬೇಕು. ಮತ್ತು ಏನಪ್ಪ ಅಂದರೆ 12 ಗೊಂಚಲು ಒಂದು ವರ್ಷಕ್ಕೆ ಒಂದು ಮರದಲ್ಲಿ 12 ಗೊಂಚಲು ಬಿಡುವಂಥ ಸಾಮರ್ಥ್ಯ ಇರಬೇಕು. ಮತ್ತು 35 ರಿಂದ 40 ಗರಿಗಳಿರಬೇಕು. ಮತ್ತು ಯಾವುದೇ ರೀತಿಯ ರೋಗ ಆಗಿರ್ಬೋದು, ಕೀಟಗಳಾಗಿರ್ಬೋದು, ನುಸಿ ಹೊಡೆದಿರ್ತವೆ ಕಾಯಿಗಳಿಗೆ, ಅಂಥ ಕಾಯಿಗಳನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು. ಮತ್ತು ಗರಿಗಳು ಕೂಡ ಹಚ್ಚ ಹಸಿರಾಗಿ ಚೆನ್ನಾಗಿರಬೇಕು. ಅಂಥ ಮರಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಮತ್ತು ಯಾವಾಗ ಮಾಡಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವಾಗಲೂ ಕಾಯಿ ಇದ್ದೇ ಇರುತ್ತೆ. ಯಾವ ಮಂತಲ್ಲಿ ಮಾಡಬೇಕಂದ್ರೆ ಅಕ್ಟೋಬರಿಂದ ನವಂಬರು ಡಿಸೆಂಬರ್ ಈ ಮಂತಲ್ಲಿ ಬರ್ತಕ್ಕಂಥ ಕಾಯಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಲ್ಲಿ ನಮಗೆ ಒಳ್ಳೆ ಸಸಿಗಳನ್ನ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಅದನ್ನು ಮಾಮೂಲಿ ಕಾಯಿ ಆದರೆ ಕಡಿದ್ಬಿಟ್ಟು ಕೆಳಗಡೆ ಬೀಳಿಸ್ತೀವಿ, ಆ ಥರ ಬೀಳಿಸ್ಕೋಬಾರ್ದು. ಕಡಿದ್ಬಿಟ್ಟು ಹಗ್ಗ ಕಟ್ಟಿ ಕೆಳಗಡೆ ಇಳಿಸ್ಕೋಬೇಕು. ಯಾಕಂದರೆ ಅದು ಮೊಳಕೆ ಬರೋತ್ತಲ್ಲ, ಆ ಜಾಗದಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ನಿಮಗೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಹಗ್ಗ ಕಟ್ಟಿ ಇಳಿಸ್ಕೊಂಡಲ್ಲಿ ಮಾತ್ರ ಎಲ್ಲ ಕಾಯಿಗಳು ಮೊಳಕೆ ಬರುತ್ತೆ. ಆ ಮೊಳಕೆ ಬರೋ ಜಾಗನ ಡ್ಯಾಮೇಜ್ ಮಾಡ್ಕೋಬಾರ್ದು. ಅದು ಹಾರ್ವೆಸ್ಟ್ ಆದಮೇಲೆ ಅಂದರೆ ಕೊಯ್ದಾದಮೇಲೆ 2 ತಿಂಗಳ ಕಾಲ ನಾವು ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಅಂದರೆ ಯಾವುದಾರ ಒಂದು ಕಡೆ ಒಂದು 2 ತಿಂಗಳ ಕಾಲ ಅದನ್ನು ತೊಟ್ಟನ್ನು ಮೇಲ್ಗಡೆ ಮಾಡಿ 2 ತಿಂಗಳ ಕಾಲ ಸ್ಟೋರ್ ಮಾಡಿ ಆಮೇಲೆ ಯಾವ ರೀತಿ ವಾತಾವರಣ ಇರಬೇಕು ಅದನ್ನು ಶೇಖರಿಸಬೇಕಂದ್ರೆ 2 ತಿಂಗಳು ನಾರ್ಮಲ್ ವಾತಾವರಣ ಅಂದರೆ ಅದಕ್ಕೆ ಬೇರೆ ರೀತಿ ಯಾವುದೇ ರೀತಿ ಹೊರದೇಶ ಏನಿಲ್ಲ, ನಮ್ಮ ಜಮೀನಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಆ ರೀತಿ ವಾತಾವರಣದಲ್ಲಿ ಶೇಖರಣೆ ಮಾಡಿಟ್ಟರೆ ನೆರಳಿನಲ್ಲಿ ಶೇಖರಣೆ ಮಾಡಿಡಬೇಕು. ಶೇಖರಣೆ ಮಾಡಿ 2 ತಿಂಗಳ ನಂತರ ಸಸಿ ಮಡಿಗಳನ್ನು ಮಾಡಿಬಿಟ್ಟು ಅದನ್ನು ಹಾಕಬೇಕು. ಅದರಲ್ಲಿ 2 ಥರ ಇದೆ ಸಸಿ ಮಡಿಗಳು ಅಂದರೆ, ಒಬ್ಬೊಬ್ಬರು ಉದ್ದವಾಗಿ ನೆಡ್ತಾರೆ, ಒಬ್ಬೊಬ್ಬರು ಅಡ್ಡವಾಗಿ ನೆಡ್ತಾರೆ. ಎರಡು ರೀತಿ ಮಾಡ್ಬೋದು. ಉದ್ದವಾಗಿ ನೆಟ್ಟಾಗ ನಾವು ಪ್ಯಾಕೆಟಲ್ಲಿ ನರ್ಸರಿ ಮಾಡೋದಾದರೆ ಉದ್ದವಾಗಿ ನೆಡಿ, ಅಡ್ಡವಾಗಿ ನೆಡಬೇಕು ಅಂದರೆ ನಾವು ನಮ್ಮ ಜಮೀನಲ್ಲೇ ಮಾಡ್ತೀವಿ ಅಥವಾ ಇಲ್ಲೇ ಹತ್ತಿರದಲ್ಲೇ ನಾವು ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಿ ಮಾರ್ತೀವಿ ಅನ್ನೋದ್ರೆ ಅಡ್ಡ ನೆಡಿ. ಅಡ್ಡ ನೆಟ್ಟಾಗ ಏನಾಗುತ್ತಪ್ಪ ಅಂದರೆ ಒಳಗಡೆ ನೀರು ಅಡ್ಡ ತೇಲುತ್ತೆ. ಆವಾಗ ನಾವು ಹೊರಗಡೆಯಿಂದ ನೀರು ಕೊಡದೇ ಇದ್ರೂ ಒಳಗಡೆ ಇರುತ್ತಲ್ಲ ನೀರು, ಅದೇ ನೀರು ಸಾಕೋದಕ್ಕೆ ಜರ್ಮಿನೇಷನ್ ಆಗುತ್ತೆ, ಅಂದರೆ ಮೊಳಕೆ ಬರುತ್ತೆ. ಹಾಗಾಗಿ ಅಡ್ಡದಲ್ಲಿ ಇಟ್ಟಂಥ ಕಾಯಿಗಳು ಜಾಸ್ತಿ ಜರ್ಮಿನೇಷನ್ ಬರುತ್ತೆ ಉದ್ದದಲ್ಲಿ ಇಟ್ಟಂಥ ಕಾಯಿಗಳಿಗಿಂತ. ಉದ್ದನೂ ಇಟ್ಟರೆ ಒಳ್ಳೆ ಗ್ರೋತ್ ಬರುತ್ತೆ, ಮತ್ತು ನಾವು ಪ್ಯಾಕೆಟ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ಬೋದು. ಆವಾಗ ನಾವು ಹೆಚ್ಚು ದುಡ್ಡು ಪಡಿಬೋದಾಗಿದೆ. ಇದು ಒಂದು. ನೆಕ್ಸ್ಟ್ ಏನಪ್ಪ ಅಂದರೆ, ಎರಡು ತಿಂಗಳು ಸಂಗ್ರಹಿಸಿಟ್ಟ ಕಾಯಿಗಳನ್ನ ಈ ಥರ ಮಾಡಿ ಅದನ್ನು ಒಂದು ಅರ್ಧ ಇಲ್ಲ ಮುಕ್ಕಾಲಡಿ ಗುಂಡಿ ತೋಡಿ ಅಲ್ಲಿ ಒಂದರ ಪಕ್ಕ ಒಂದಂತೆ ಕ್ಲೀನಾಗಿ ಜೋಡಿಸ್ಬೇಕು ಕಾಯಿಗಳನ್ನು. ಅದು ಕಾಯಿಗೆ ಮತ್ತೊಂದು ಕಾಯಿಗೆ ಅಂತರ ಇರಬೇಕು, ಅಂತರ ಇರಬೇಕು. ಹಾಂ, ಒಂದು ಕಾಯಿಂದ ಇನ್ನೊಂದು ಕಾಯಿಗೆ, ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಕಡಿಮೆ ಅಂದರೆ 4-5 inches ಅಂತರ ಇರಬೇಕು. ಅಂತರ ಇದ್ದು ಮೇಲ್ಗಡೆ ಮರಳು ಮಿಶ್ರಿತ ಮಣ್ಣು ಅಥವಾ ಮಣ್ಣು ಮಿಶ್ರಿತ ಮರಳು ಅಂದರೆ ಜಾಸ್ತಿ ಅಂಟು ಮಣ್ಣು ಆಗಿರ್ಬೋದು ಆ ಥರ ಮಣ್ಣನ್ನು ಬಿಟ್ಟು ಮರಳು ಹಾಕೋದ್ರಿಂದ ಕ್ಲೀನಾಗಿ ಮೊಳಕೆ ಚೆನ್ನಾಗಿ ಪ್ರವೃತ್ತಿ, ಯಾಕಂದರೆ ಹೀಟ್ ಜಾಸ್ತಿ ಕ್ರಿಯೇಟ್ ಆಗಿ ಮೊಳಕೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾವು 4-5 ತಿಂಗಳಿಗೆ ಸಸಿಗಳು ಬಂದಿರುತ್ತೆ, ಮೊಳಕೆ ಬಂದಿರುತ್ತೆ, ತಗೊಂಡೋಗಿ ಹಾಕೋಬಾರ್ದು. 12 ತನಕ ಕಾಯ್ದುಬಿಟ್ಟು ನೆಕ್ಸ್ಟ್ ಅದನ್ನು ತೋಟ ಮಾಡಬೇಕಾದ್ರೆ ಅದನ್ನು ತಗೊಂಡೋಗಿ ಹಾಕಬೇಕು. ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಸುಮಾರು ನಮಗೆ 5-6 ಗರಿಗಳು ಬಂದಿರಬೇಕು ನಾವು ಸೆಲೆಕ್ಟ್ ಮಾಡುವ ಸಸಿಗಳಲ್ಲಿ. ಆ ಗರಿಗಳು ಸುಮಾರು ಮತ್ತು ಕಾಂಡ, ಅದರ ಕಾಂಡ 10 centimeters ಅಷ್ಟು ಗಾತ್ರ ಇರಬೇಕು. ಇಂಥ ಮತ್ತು ಯಾವುದೇ ರೀತಿ ಅದಕ್ಕೆ ರೋಗ ಬಂದಿರಬಾರ್ದು, ಕೀಟಗಳಿರ್ಬಾರ್ದು, ಇಂಥ ಸಸಿಗಳನ್ನು ಆಯ್ಕೆ ಮಾಡಿ ನಾವು ನಮ್ಮ ಜಮೀನಿಗೆ ಹಾಕೋಬೋದು. ಜಮೀನಿಗೆ ಯಾವ ರೀತಿ ಹಾಕೋಬೇಕಪ್ಪ ಅಂದರೆ, ಸುಮಾರು 3-4 ಥರ ಸ್ಪೇಸಿಂಗ್ ಇದೆ, ಅಂದರೆ ಬೇರೆ ಬೇರೆ ರೀತಿಯ ಎತ್ತರ ತಳಿಗಳಾದರೆ 9-9 meters ಅಥವಾ 10 meters ಡಿಸ್ಟೆನ್ಸಲ್ಲಿ ಹಾಕೋಬೇಕು, ಒಂದು ಸಾಲಿಂದ ಸಾಲಿಗೆ ಆಗಿರ್ಬೋದು, ಗಿಡದಿಂದ ಗಿಡಕ್ಕೆ. ಅಂಥ ಟೈಮಲ್ಲಿ ನಮಗೆ ಹೆಕ್ಟರಿಗೆ 123 ಗಿಡಗಳು ಕೂರುತ್ತೆ 9-9 meters. ಅದೇ ಗಿಡ್ಡ ತಳಿಗಳಾದರೆ 7.5 meters ಅಂತರದಲ್ಲಿ ಹಾಕೋಬೇಕು. ಸಂಕೀರ್ಣ ತಳಿಗಳು ಕೂಡ 7.5 meters ಹಾಕೋಬೇಕು. ಆವಾಗ 177 ಗಿಡ ಒಂದು ಹೆಕ್ಟರಲ್ಲಿ ಕೂರುತ್ತೆ, ಅಂದರೆ 2.47 acres ಅಷ್ಟರಲ್ಲಿ ಕೂರುತ್ತೆ. ಅದು ನಾವು 1/2 ಗುಂಡಿ ತೆಗಿತೀವಿ, 1/2 ಗುಂಡಿ ತೆಗಿತೀವಿ ಅಂತೆಲ್ಲ, ಕರೆಕ್ಟಾಗಿ 3-3.5 inches ಅಗಲ, 3.5 inches ಉದ್ದ, 3.5 inches ಆಳ, ಇಷ್ಟು ಗುಂಡಿ ತೆಗೆದು ಸುಮಾರು 60 centimeters ಅಷ್ಟು ಮಣ್ಣು, ಮೇಲ್ಮಣ್ಣನ್ನು ಹಾಕಬೇಕು. ಮತ್ತು ತಿಪ್ಪೆ ಗೊಬ್ಬರ, ಟ್ರೈಕೋಡರ್ಮ ಮಿಶ್ರಿತ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಸುಡಾಮೊನಾಸ್ ಮಿಶ್ರಿತ ತಿಪ್ಪೆ ಗೊಬ್ಬರ, ಇವೆರಡೂ ಮಿಶ್ರಿತ ತಿಪ್ಪೆ ಗೊಬ್ಬರ, ಮತ್ತು ಬೇವಿನ ಹಿಂಡಿ ಒಂದು 1/4 kg ಬೇವಿನ ಹಿಂಡಿ, ಮತ್ತು ಫೋರೇಟ್ ಕಾಳು ಒಂದು 10 grams ಅಷ್ಟು ಫೋರೇಟ್ ಕಾಳನ್ನು ಇಷ್ಟು ಹಾಕಿ ತೆಂಗಿನಕಾಯನ್ನಿಟ್ಟು ಮೇಲ್ಮಣ್ಣನ್ನು ಮುಚ್ಚಿಬಿಟ್ಟು ಕ್ಲೀನಾಗಿ ಪ್ಲಾಂಟಿಂಗ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆಯ ತೋಟ ರೆಡಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇಡೀ ಜಮೀನನ್ನು ಹದ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಸಸಿಗಳ ಹಾಕಿಕ್ಕಿಂತ ಮುಂಚೆ ಕ್ಲೀನಾಗೆ ಉತ್ಬಿಟ್ಟು ಆಮೇಲೆ ಮಾರ್ಕಿಂಗ್ ಮಾಡ್ಕೊಂಡು, ಲೇಔಟ್ ಅಂತ ಹೇಳ್ತೀವಿ, ಮಾರ್ಕಿಂಗ್ ಮಾಡ್ಕೊಂಡು ಗುಂಡಿ ತೆಗೆಸಿ ಮಾಡೋದ್ರಿಂದ ನಮಗೆ ಕ್ಲೀನಾಗೆ ಅಂದರೆ ಸ್ಟ್ರೈಟಾಗಿ ಯಾವುದೇ ಕಡೆಯಿಂದ ನೋಡಿದ್ರೂ ಒಂದೇ ಥರ ಲೈನಲ್ಲಿ ಗಿಡಗಳು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ಬಿಟ್ಟು ಅಂದರೆ ಬೇಸಿಗೆ ಟೈಮ್, ನಾವು ಇದು ಪ್ಲಾಂಟಿಂಗ್ ಮಾಡೋದು ಇನ್ನೊಂದು ವಿಷಯ ಅಂದರೆ ಜೂನ್ ಜುಲೈ ತಿಂಗಳು ಸೂಕ್ತ, ಹೆಚ್ಚು ಸೂಕ್ತ, ಯಾಕಂದರೆ ಮಳೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ನಿಮಗೆ ಯಾವುದೇ ರೀತಿಯ ಸಸಿಗಳು ನಷ್ಟ ಆಗೋದಾಗಲಿ ಆಗೋದಿಲ್ಲ. ಕೆಲವೊಂದು ಏನಾಗಿದೆ, ಈಗ ಜೂನ್ ಜುಲೈನಲ್ಲಿ ಕೆಲವು ಕಡೆ ನಾಟಿ ಮಾಡಿದ್ದಾರೆ, ಆದರೆ ತೀರ ಹೆಚ್ಚು ಮಳೆ ಬಂದಿರೋದ್ರಿಂದ ಕೆಲವು ಸಸಿಗಳು ಕೂಡ ಹಾಳಾಗಿದೆ. ಇಂಥ ವಿಪರೀತ ಮಳೆ ಬಂದಾಗ ಹೇಗೆ ಸಸಿಗಳನ್ನು ಕಾಪಾಡ್ಕೋಬೇಕಾಗುತ್ತೆ? ಅದೇ ಸರ್, ಏನು ಮಾಡಿರ್ತಾರೆ ಅಂದರೆ ಗುಂಡಿ ತೆಗೆದು ಪಾತಿನ ಕ್ಲೀನಾಗಿ ಮುಚ್ಚಿರಲ್ಲ, ಪಾತಿ ಮಾಡಿಬಿಟ್ಟಿರ್ತಾರೆ, ಪಾತಿ ಮಾಡಲಿಕ್ಕೆ ಹೋಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ಮಳೆಗಾಲ ಜಾಸ್ತಿ ಇದ್ದ ಟೈಮಲ್ಲಿ ಅಥವಾ ಜೂನ್ ಜುಲೈ ಟೈಮಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಆಗಸ್ಟಲ್ಲಿ ಜಾಸ್ತಿ ಮಳೆ ಇರುತ್ತೆ, ಹಾಗಾಗಿ ಪಾತಿ ಮಾಡಲಿಕ್ಕೆ ಇವಾಗಲೇ ಹೋಗಬಾರ್ದು. ಕ್ಲೀನಾಗಿ ಸಮತಟ್ಟಾದ ಮಣ್ಣನ್ನು ಮಾಡಿಬಿಟ್ಟು ಅಲ್ಲಿ ಯಾವುದೇ ರೀತಿ ನೀರು ನಿಲ್ದಾಗಲಿ ನೋಡ್ಕೊಂಡ್ರೆ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಹೌದು, ಮತ್ತು ನಮ್ಮ ಈ ನೀರಾವರಿ ಇದೆ, ನಮ್ಮಲ್ಲಿ ಡ್ರಿಪ್ ಎಲ್ಲ ಫಸ್ಟೇ ಮಾಡಿಸಿದ್ದೀವಿ ಅಂದರೆ ಯಾವ ಮಂತಲ್ಲಾದರೂ ಮಾಡ್ಬೋದು, ಏನು ತೊಂದರೆಗಳು ಆಗಲ್ಲ. ಹಾಗಾದ್ರೆ ಮುಂಗಾರಿಗೆ ಹೆಚ್ಚು ರೈತರು ತೆಂಗಿನ ಸಸಿಯ ನಾಟಿ ಮಾಡಲಿಕ್ಕೆ ಆದ್ಯತೆ ಕೊಡ್ತಾರೆ. ಹೌದು, ಅಂದ್ರೆ ನೀವು ಹೇಳ್ತಾ ಇರೋದು ಯಾವುದೇ ಟೈಮಲ್ಲಿ ಅಂದ್ರೆ ಬೇಸಿಗೆನಲ್ಲೂ ಕೂಡ, ಮಾರ್ಚ್ ತಿಂಗಳಲ್ಲಿ ಅಥವಾ ಫೆಬ್ರವರಿ ಜನವರಿ ಚಳಿಗಾಲದಲ್ಲೂ ಕೂಡ ನಾಟಿ ಮಾಡಿದ್ರೆ ಇದು ಬೆಳೆಯುತ್ತಾ? ಬೆಳೆಯುತ್ತೆ, ಬೆಳೆಯುತ್ತೆ, ಖಂಡಿತವಾಗಿ ಬೆಳೆಯುತ್ತೆ. ಅಂದ್ರೆ ನೀರಿನ ನಿರ್ವಹಣೆ ಮುಖ್ಯವಾಗುತ್ತೆ, ವಾತಾವರಣದ ಮತ್ತೆ ಸಮಯದ ಅಂತ ಏನಿಲ್ಲ, ಏನಿಲ್ಲ, ನೀರಿನ ನಿರ್ವಹಣೆ ಮುಖ್ಯ ಆಗುತ್ತೆ. ನೀರಿನ ನಿರ್ವಹಣೆ ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ ನಾವು ಯಾವ ಮಂತಲ್ಲಾದರೂ ಇದನ್ನು ನಾಟಿ ಮಾಡ್ಬೋದು. ಅಂದ್ರೆ ನಾವು ವೈಜ್ಞಾನಿಕವಾಗಿ ನಾಟಿ ಮಾಡಬೇಕಾಗಿರೋದು ಜೂನ್ ಜುಲೈಯಲ್ಲಿ ಮಾತ್ರ. ಆದರೆ ರೈತರು ಏನು ಮಾಡ್ತಾರೆ, ನಮಗೆ ಜೂನ್ ಜುಲೈ ತನಕ ಕಾಯ್ಲಿಕ್ಕಾಗಲ್ಲ, ಗಿಡಗಳು ರೆಡಿ ಇದೆ, ನಾವು ಇವಾಗಲೇ ಮಾಡ್ತೀವಿ ಅಂತ ಹೋದ್ರೆ ನೀವು ನೀರು ನಿರ್ವಹಣೆ ಮಾಡೋದಾದ್ರೆ ನೀವು ಯಾವ ಮಂತಲ್ಲಾದರೂ ಮಾಡ್ಕೋಬೋದು. ಕೆಲವು ಎಷ್ಟೋ ಜನ ರೈತರುಗಳು ಅವರು ಆ ಬೀಜವನ್ನು ಆಯ್ಕೆ ಮಾಡಿಕೊಂಡು ಅವರು ಜಮೀನಲ್ಲಿ ಅವರೇ ಸಸಿ ಮಡಿ ಮಾಡಿಕೊಂಡು ಬೆಳೆಸಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನರ್ಸರಿ ಇರುತ್ತೆ, ಬೆಳೆದಿರ್ತಾರೆ, ಅಲ್ಲಿ ಹೋಗಿ ಸಸಿಗಳನ್ನ ಒಂದು ನಂಬಿಕೆ ಮೇಲೆ ತರ್ತಾರೆ, ಚೆನ್ನಾಗಿದೆ ಅಂತ ಹೇಳಿ ಯಾರೋ ಹೇಳಿರ್ತಾರೆ ಅಲ್ಲಿ ತಂದಿರೋದು ಚೆನ್ನಾಗಿದೆ ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಅದು ಅವರಿಗೆ ಸರಿ ಬರದೇ ಇರ್ಬೋದು. ಆದರೆ ಅಲ್ಲಿ ಸಸಿಯನ್ನು ನೋಡಿದಾಗ ಏನಾದ್ರು ಈ ಆಯ್ಕೆಯ ವಿಧಾನ, ಒಳ್ಳೆ ಬೀಜದಿಂದ ಬೆಳೆದಿರ್ತಕ್ಕಂಥ ಸಸಿ ಅಂತ ಏನಾದ್ರು ತೀರ್ಮಾನ ಮಾಡಬಹುದಾ ಆ ಸಸಿಯನ್ನು ಆಯ್ಕೆಯಿಂದ? ಅಂದರೆ ಸಸಿಯನ್ನು ನೋಡಿದ ತಕ್ಷಣ ನಮಗೆ ಯಾವ ತಳಿ ಅಂತ ಗೊತ್ತಾಗೋದು ಕಷ್ಟ ಸರ್. ಕಷ್ಟ. ಆದರೆ ಏನು ಗೊತ್ತಾಗುತ್ತೆ ಅಂದರೆ ಸಸಿ ಚೆನ್ನಾಗಿದೆ ಅಥವಾ ನಾವು ಕಿತ್ತಾಗ ಕಾಯಿ ಗಾತ್ರ ಸ್ವಲ್ಪ ನೋಡಬೇಕಾಗುತ್ತೆ ಚೆನ್ನಾಗಿದ್ದರೆ. ಮತ್ತು ಸಸಿ ನಾನು ಆಗಲೇ ಹೇಳ್ದಂಗೆ 5-6 ಗರಿಗಳು ಇರಬೇಕು, ಮತ್ತು ಅದರ ಕಾಂಡದ ದಪ್ಪ 10 centimeters ಇರಿದ್ರೆ ಅದು ಒಳ್ಳೆ ಗಿಡ ಅಂತ ನಾವು ಹೇಳ್ಬೋದು. ಮತ್ತು ಆ ನಂಬಿಕೆ ಮೇಲೆ ಮಾಡ್ಬೇಕಾಗತ್ತ ಕೆಲಸ ಇದು. ಈಗ ನಾವು ರೈತರು ನೋಡಿರ್ತೀವಿ, ಅವ್ರದ್ದು ತೋಟ ಚೆನ್ನಾಗಿರುತ್ತೆ, ಅವ್ರದ್ದು ಗಿಡಗಳು ಚೆನ್ನಾಗಿರ್ತವೆ, ಅದನ್ನ ಅದರಲ್ಲಿ ಸೆಲೆಕ್ಟ್ ಮಾಡಿ ಅವರು ಮಾಡಿರ್ತಾರೆ ಅಂತ ಒಂದು ನಂಬಿಕೆ ಮೇಲೆ ತರಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ನಂಬಿಕೆ ಮೇಲೇನೆ ಕೆಲಸ ಮಾಡ್ತಾ ಇರ್ತಾರೆ. ಹೌದು ಹೌದು. ಈಗ ನರ್ಸರಿ ಮಾಡೋರು ಕೂಡ ತಮ್ಮ ನಂಬಿಕೆಯನ್ನ ಕಳ್ಕೊಳ್ಳೋದಕ್ಕೆ ಹೋಗಲ್ಲ, ವಿಧಾನವನ್ನು ನೀವು ಹೇಳಿದಾಗೆ ಅವ್ರು ಒಂದ್ಸರಿ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಇಯರಿಂದ ಆಟೋಮೆಟಿಕ್ ಆಗಿ ಅವ್ರದ್ದು ಸೇಲ್ ರೇಟ್ ಸೇಲ್ ಕಮ್ಮಿ ಆಗುತ್ತೆ. ಹಾಗಾಗಿ ನಂಬಿಕೆ ಮೇಲೆ ಅದೆಲ್ಲ ಆಗ್ತಾ ಇದೆ. ಖಂಡಿತ, ಇದಷ್ಟು ಕೃಷಿಯ ವಿಚಾರವಾಗಾಯ್ತು. ಪ್ರಮುಖವಾಗಿ ಈಗ ಮಿಶ್ರ ಬೆಳೆ ಅಂತ ಹೇಳಿದು ಅದನ್ನು ಮಾತಾಡಿದ್ರು. ಇನ್ನೆಲ್ಲ ಯಾವ ಒಂದು ತೆಂಗಿನ ತೋಟ ಇದ್ದಾಗ ಕೇವಲ ಅದನ್ನೇ ನಂಬಿಕೊಂಡು ಒಬ್ಬ ರೈತ ತನ್ನ ಜೀವನವನ್ನು ನಡೆಸೋದಕ್ಕಾಗಲ್ಲ. ಅದ್ರ ನಡುವೆ ಯಾವೆಲ್ಲ ಬೇರೆ ಬೇರೆ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳಿಬಹುದು? ಸರ್, ತೆಂಗಿನ ತೋಟದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೋದು. ತೆಂಗಿನ ತೋಟದಲ್ಲಿ ಏನಾಗುತ್ತಪ್ಪ ಅಂದರೆ ಸ್ಟಾರ್ಟಿಂಗ್ ಅಂದರೆ ನಾನು ನಾಟಿ ಮಾಡಿದಾಗ ಒಂದು 8 ವರ್ಷದವರೆಗೂ 1 ಮೀಟ್ರ್ ಅಷ್ಟೇ ವ್ಯಾಸದಲ್ಲಿ ಅದು ಹರಡ್ತಾ ಇರುತ್ತೆ. ಅವಾಗೇನಪ್ಪ ಅಂದರೆ 80-90% ಸೂರ್ಯನ ಬೆಳಕು ಮಣ್ಣಿಗೆ ಸಿಗ್ತಾ ಇರುತ್ತೆ. ಆ 80-90% ಸೂರ್ಯನ ಬೆಳಕು ಮಣ್ಣಿಗೆ ಸಿಗುತ್ತಲ್ಲ, ಆ ಜಾಗದಲ್ಲಿ ನೀವು ಯಾವ ರೀತಿಯ ಬೆಳೆಗಳನ್ನು ಬೆಳಿಬೋದು ಅಂದರೆ ಈ ಚೆಂಡು ಆಗಿರ್ಬೋದು, ನಾನು ಆಗಲೇ ಹೇಳಿದಂಗೆ ನಿಮಗೆ ಪಪ್ಪಾಯ, ನುಗ್ಗೆ, ಬಾಳೆ ಇವನ್ನೆಲ್ಲ ಬೆಳಿಬೋದು. ನಾವು ಅವಾಗ ಏನು ಮಾಡಬೇಕು, ಬಾಳೆ ಕ್ಲೀನಾಗೆ ನೋಡ್ಕೊಂಡ್ರೆ ಅದ್ರ ಜೊತೆ ತೆಂಗು ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಬಾಳೆದು ವೇಸ್ಟ್ ಜಾಸ್ತಿ ಬೀಳುತ್ತೆ, ಅದು ಗೊಬ್ಬರ ಕೂಡ ತೆಂಗು. ತೆಂಗು ಪೊಟ್ಯಾಷ್ ಲವಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ, ಅಂದರೆ ಜಾಸ್ತಿ ಅದಕ್ಕೆ ಪೊಟ್ಯಾಷ್ ಬೇಕಾಗುತ್ತೆ. ಬಾಳೆಯಲ್ಲಿ ಪೊಟ್ಯಾಷ್ ಇರುತ್ತೆ, ಆ ಬಾಳೆ ಪೊಟ್ಯಾಷ್ ಯೂಸ್ ಮಾಡ್ಕೊಂಡು ತೆಂಗು ಬೆಳೆಯುತ್ತೆ. ಈ ರೀತಿ ಸ್ಟಾರ್ಟಿಂಗ್ ಒಂದು 8 ವರ್ಷ ತನಕ, ನೆಕ್ಸ್ಟ್ ಅಂದರೆ 25 ವರ್ಷ ತನಕ, ಎರಡನೇ ಹಂತ 25 ವರ್ಷ ತನಕ, 8-25 ವರ್ಷ ತನಕ. ಅವಾಗ ಏನಾಗುತ್ತೆ, 1.8 ಮೀಟರ್ ಟು 8 ಮೀಟರಿಂದ ಒಂದು 2.5 ಮೀಟರ್ ತನಕ ಏರಿಯಾ ಕವರ್ ಮಾಡ್ಕೊಂಡಿರುತ್ತೆ ತೆಂಗಿನ ಮರ. ಅವಾಗ ಏನಾಗುತ್ತೆ, 25 ರಷ್ಟು ಮಾತ್ರ ಸೂರ್ಯನ ಬೆಳಕು ಇದಕ್ಕೆ ಬೀಳ್ತಾ ಇರುತ್ತೆ ಮಣ್ಣಿಗೆ. ಆ ಜಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಬೆಳಿಬೋದು. ಮತ್ತು ಅದಕ್ಕಿಂತ ಜಾಸ್ತಿ 25 ವರ್ಷದಿಂದ ಮೇಲೆ ಆದರೆ ಒಂದು 15% ಮಾತ್ರ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ. ಮತ್ತು ತೆಂಗಿನ ಆಯಸ್ಸು ಜಾಸ್ತಿ ಆದಂಗೆ ಗರಿಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ಜಾಸ್ತಿ ಸೂರ್ಯನ ಬೆಳಕು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇಂಥ ಹಂತದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಮಾಡ್ಕೊತ ಹೋಗ್ಬೋದು. ಅದರ ಇತ್ತೀಚಿನ ದಿನಗಳಲ್ಲಿ ಬಟರ್ ಫ್ರೂಟ್ ಅಂತ ಹೇಳ್ತೀವಿ, ಅದನ್ನು ತೆಂಗಿನ ಅಂತರ ಬೆಳೆಯಾಗಿ ಒಂದು 25-30 ವರ್ಷ ಆದಮೇಲೆ ಬೆಳೆದಿಕ್ಕೆ ಚೆನ್ನಾಗಿ, ಅದು ತೆಂಗಿನ ಜೊತೆಗೆ ಬೆಳಿಬಾರ್ದು. ಮತ್ತು ಈ ತೆಂಗಿನ ಜೊತೆ ಅಡಿಕೆ ಹಾಕ್ತಾರೆ ಸ್ಟಾರ್ಟಿಂಗೇನೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಕೂಡ ಒಂದು ವಾಣಿಜ್ಯ ಬೆಳೆ, ಮತ್ತು ಅದರಷ್ಟು ರೇಟ್ ಯಾವ ಬೆಳೆಗೂ ಇಲ್ಲ. ಹಾಗಾಗಿ ತೆಂಗಿನ ತೋಟದಲ್ಲಿ ಅಡಿಕೆ ಹಾಕಬೇಕು ಅಂದರೆ ಹಳೆಯ ತೆಂಗಿನ ತೋಟದಲ್ಲಿ ಅಡಿಕೆ ಹಾಕ್ಕೋಬೋದು. ಈ ಸ್ಟಾರ್ಟಿಂಗಲ್ಲೇ ತೆಂಗು ಮತ್ತು ಅಡಿಕೆ ಹಾಕೋದು ಉಪಯುಕ್ತ ಅಲ್ಲ ತೆಂಗಿಗೆ. ಸಾಮಾನ್ಯವಾಗಿ ಒಂದು ತೆಂಗು ಮಾಡಿದ್ರು ಅಂದ್ರೆ ಜೊತೆ ಜೊತೆಲ್ಲೇ ನಾವು ಅಡಿಕೆಯನ್ನು ಕೂಡ ಮಾಡ್ತಕ್ಕಂಥ ಪ್ರವೃತ್ತಿ ರೈತರದ್ದಿದೆ. ಇದೆ, ಅದನ್ನು ನಾನು ಏನು ಹೇಳ್ತೀನಪ್ಪ, ಮಾಡಬೇಡಿ. ತೆಂಗಿನ ಜೊತೆ ಅಡಿಕೆ ಒಟ್ಟಿಗೆ ಪ್ಲಾಂಟಿಂಗ್ ಮಾಡಬೇಡಿ. ತೆಂಗಿಗೆ ಒಂದು ಕಡಿಮೆ ಅಂದರೆ ಒಂದು 6-7 ವರ್ಷ ಆದಮೇಲೆ ಅಡಿಕೆ ಹಾಕ್ಕೊಳ್ಳಿ. ಯಾಕಂದರೆ ತೆಂಗು ಸ್ವಲ್ಪ ನಿಧಾನವಾಗಿ ಬೆಳೆಯುತ್ತೆ, ಅಡಿಕೆ ಬೇಗ ಬೆಳೆಯುತ್ತೆ. ಅಡಿಕೆ ಬೇಗ ಬೆಳೆದಾಗ ಏನಾಗುತ್ತಪ್ಪ ಅಂದರೆ ತೆಂಗಿನ ಬೆಳಿಲಿಕ್ಕೆ ಬಿಡಲ್ಲ. ತೆಂಗಿಗೆ ಸೂರ್ಯನ ಬೆಳಕು ಪೋಷಕಾಂಶಗಳು ಒಂದಾಯಿತು ಸರ್. ಎರಡನೇದೇನಪ್ಪ ಅಂದರೆ ತೆಂಗು ಗೆ ಸೂರ್ಯನ ಬೆಳಕು ಜಾಸ್ತಿ ಬೇಕಾಗುತ್ತೆ. ಆ ಸೂರ್ಯನ ಬೆಳಕು ಬೀಳನ್ನ ಅಡಿಕೆ ಗಿಡಗಳು ಕಮ್ಮಿ ಮಾಡುತ್ತೆ. ಇದು ಎತ್ತರಕ್ಕೆ ಬೆಳೆದಾಗ ಇದೆ ಆಟೋಮೆಟಿಕ್ ಆಗಿ ತೆಂಗಿನ ನೆರಳಾಗುತ್ತೆ, ತೆಂಗು ಚಿಕ್ಕದಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ, ಗರಿಗಳೆಲ್ಲ ಚಿಕ್ಕದಾಗಿ ಹೋಗುತ್ತೆ, ನಿಮಗೆ ಇಳುವರಿನೇ ಬರಲ್ಲ, ಕಾಯಿ ಬಿಡಲ್ಲ, ಈ ತರ ತೊಂದರೆಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳ್ತೇನೆ, ಕಡಿಮೆ ಅಂದ್ರೆ 6-7 ವರ್ಷ ತನಕ ಕಾದು ತೆಂಗಿನ ತೋಟದಲ್ಲಿ ಆಮೇಲೆ ಅಡಿಕೆ ಮಾಡ್ಕೊಳ್ಳಿ. ಆಮೇಲೆ 25 ವರ್ಷ ಆದಮೇಲೆ ಬೇರೆ ಬೇರೆ ರೀತಿಯ ಬೆಳೆಗಳು ಹಾಕಬಹುದು, ಅಥವಾ ಹೂವಿನ ಬೆಳೆಗಳು ಹಾಕಬಹುದು, ಚೆಂಡು ಅಂತ ಹೇಳ್ಬೋದು, ಈ ತರ ಹೂವಿನ ಬೆಳೆಗಳು ಹಾಕಬಹುದು. ಮತ್ತು ಕೃಷಿ ಬೆಳೆಗಳು ರಾಗಿ ಆಗಿರ್ಬೋದು, ಮೇವಿನ ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಅಲಸಂದೆ, ಈ ರೀತಿಯ ಹಸಿರೆಲ್ಲ ಗೊಬ್ಬರ, ಈ ದ್ವಿದಳ ಧಾನ್ಯದ ಬೆಳೆಗಳನ್ನಾಗಿ ಅವನ್ನ ಹಾಕಬಹುದು, ಮತ್ತೆ ಮೇವಿನ ಬೆಳೆಗಳು ಹಾಕಬಹುದು. ಈ ರೀತಿ ಬೇರೆ ಬೇರೆ ರೀತಿಯ ಪ್ಲೇಸಿಗೆ ಹೊಂದ್ಕೊಳ್ಳಂತ ಮಾರ್ಕೆಟ್ ಚೆನ್ನಾಗಿ ಸಿಗ್ತಕ್ಕಂಥ ಬೆಳೆಗಳನ್ನು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು. ನಾನು ಆಗಲೇ ಹೇಳ್ದಂಗೆ ಕರಿಮೆಣಸನ್ನು ಹಬ್ಸೋವಂಥದ್ದು, ವೆನಿಲಾ ಹಬ್ಸೋವಂಥದ್ದು, ವಿಳೆದೆಲೆ ಹಬ್ಸೋವಂಥದ್ದು, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಅಡಿಷನಲ್ ಇನ್ಕಮ್ ಆಗಿ ತಗೋಬೋದು ತೆಂಗಿನ ತೋಟದಲ್ಲಿ. ನಾವು ಹಣ್ಣಿನ ಬೆಳೆ ಅಂತ ಹೇಳಿದ್ರಲ್ಲ, ಈ ತೆಂಗಿನ ಗರಿಗಳು ಬೀಳುವಂಥ ಸಮಸ್ಯೆಗಳು ಬಂದಾಗ? ಇಲ್ಲ ಇಲ್ಲ, ಹಣ್ಣಿನ ಬೆಳೆ ಅಂದರೆ ನಾವು ತೆಂಗಿನ ಹತ್ರ ತೆಂಗಿನ ಮರದಿಂದ ಸುಮಾರು ಒಂದು 2-2.5 ಮೀಟ್ರಷ್ಟು ದೂರದಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. 4 ಗಿಡ ತೆಂಗಿನ ಮಧ್ಯೆ 1 ಗಿಡ ಅಥವಾ 2 ಗಿಡ ಹಾಕ್ಕೋಬೋದು. ಆವಾಗ ಆ ರೀತಿ ತೊಂದರೆಗಳು, ಗರಿ ಬೀಳೋ ತೊಂದರೆಗಳಾಗಲಿ ಅಥವಾ ಇನ್ನೊಂದು ತೊಂದರೆಗಳಾಗಲಿ ಆಗಲ್ಲ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಿ ಈ ತೆಂಗಿನ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ನಮ್ಮ ರೈತರಿಗಾಗಿ ತಿಳಿಸಿ. 9591 9551 73. ಮತ್ತೊಮ್ಮೆ ಹೇಳಿ, 9591 9551 73. 9591 9551 73. ಇದು ಡಾಕ್ಟರ್ ಜಿ ಎಂ ವಿನಯ್ ಅವರ ದೂರವಾಣಿ ಸಂಖ್ಯೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದಲ್ಲಿ ಅವರನ್ನು ಈ ದೂರವಾಣಿಯ ಮೂಲಕ ಅವರ ಕೆಲಸದ ಸಮಯದಲ್ಲಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಡಾಕ್ಟರ್ ಜೆ ಎಂ ವಿನಯ್ ಅವರೇ, ಇದುವರೆಗೆ ನಮ್ಮ ರೈತರಿಗೆ ತೆಂಗಿನ ಕೃಷಿಯ ವಿಧಾನ ಹಾಗೂ ಅದರ ರೋಗ ನಿರ್ವಹಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ತಾಂತ್ರಿಕ ಕೃಷಿ ಕ್ರಮಗಳು ಈ ವಿಚಾರವಾಗಿ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾಕ್ಟರ್ ಜಿಎಂ ವಿನಯ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು SC ಹೇಮಕುಮಾರ್. ರೈತ ಬಾಂಧವರೇ, ಗಮನಿಸಿ, ಈ ಸಂದರ್ಶನದ ಮುಂದುವರೆದ ಭಾಗವನ್ನು ಬರುವ ಬುಧವಾರ, ಅಂದರೆ ಇದೇ ತಿಂಗಳು 14ನೇ ತಾರೀಖು ಸಂಜೆ